ನಮಸ್ಕಾರ ರೈತ ಬಾಂಧವರೇ, ಕಿಸಾನ್ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಇಬ್ಬರು ಯುವ ಉತ್ಸಾಹಿ ರೈತರು ನಮ್ಮೊಟ್ಟಿಗಿದ್ದಾರೆ. ಒಬ್ಬರು ರವಿಚಂದ್ರ, ತೊಂಡಿಹಾಳ್ ಗ್ರಾಮದವರು, ಕಾರಟಗಿ ತಾಲೂಕು, ಕೊಪ್ಪಳ ಜಿಲ್ಲೆಯವರು. ಮತ್ತೊಬ್ಬರು ಹನುಮೇಶ್ ಬರ್ಗೂರ್ನವರು, ಇವರು ಕಾರಟಗಿ ತಾಲೂಕಿನವರು. ವಿಶೇಷವಾಗಿ ಇವತ್ತು ಇವರೊಂದಿಗಿನ ಮಾತುಕತೆಯಲ್ಲಿ ಕೃಷಿ ಭೂಮಿಯನ್ನು ರಾಸಾಯನಿಕ ಮುಕ್ತ ಮಾಡುವ ಬಗೆಗೆ ಇವರಿಬ್ಬರು ಮಾಡ್ತಾ ಇರತಕ್ಕಂತಹ ಪ್ರಯೋಗಗಳು, ಅದರ ಹಿನ್ನೆಲೆ, ಅದಕ್ಕೆ ಪ್ರೇರಣೆ ಏನು, ಈ ಎಲ್ಲ ವಿಷಯಗಳನ್ನು ಚರ್ಚೆ ಮಾಡ್ತಾ ಅವರ ಕೃಷಿ ಅನುಭವಗಳನ್ನೆಲ್ಲ ನಮ್ಮೊಟ್ಟಿಗೆ ಹಂಚಿಕೊಳ್ತಿದ್ದಾರೆ. ರವಿಚಂದ್ರ ಮತ್ತು ಹನುಮೇಶ್ ಅವರೇ, ನಿಮಗೆ ನಮ್ಮ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಮತ್ತು ನಮಸ್ಕಾರ. ನಮಸ್ಕಾರ ಸರ್. ಹನುಮೇಶ್ ಅವರೇ, ಈಗ ನಿಮ್ಮ ಹಿನ್ನೆಲೆ ಹೇಳಿ ನನಗೆ, ಅಂದರೆ ನಿಮ್ಮದು ಊರು ಯಾವುದು, ನಿಮ್ಮ ತಂದೆಯವರು ಏನು ಮಾಡ್ತಿದ್ದಾರೆ, ಮತ್ತು ನಿಮ್ಮ ಕೃಷಿ ಭೂಮಿ ಎಷ್ಟಿದೆ, ಏನೇನು ಮಾಡ್ತಿದ್ರಿ? ಸರ್, ನನ್ನ ಹೆಸರು ರಮೇಶ್ ಅಂತೇಳಿ, ತಾಲೂಕು ಕರಟಗಿ, ಜಿಲ್ಲಾ ಕೊಪ್ಪಳ ಸರ್. ನಮ್ಮ ತಂದೆಯವರು ಮೂಲತಃ ಕೃಷಿ ಸರ್, ಕೃಷಿಕರು. ಎಷ್ಟು ಎಕರೆ ಭೂಮಿ ಇದೆ ಸರ್? ನಮ್ಮ 2 ಎಕರೆ ಇದೆ ಸರ್. ನಮ್ಮದು 2 ಎಕರೆ ಇದೆ. ಭತ್ತ ಮಾತ್ರ ಬೆಳಿತೀರಿ? ನಿಮಗೆ ನೀರಾವರಿ ಹೇಗೆ, ಎಲ್ಲಿಂದ ನೀರಾವರಿ? ಡ್ಯಾಮ್ ಸರ್, ಡ್ಯಾಮ್ ನೀರು ಬರ್ತದೆ. ಪ್ಯಾಡಿ ಬಿಟ್ಟರೆ ಬೇರೆ ಏನು ಬೆಳೆಯಲ್ವಾ ನೀವು? ಇಲ್ಲ ಸರ್, ಅಲ್ಲಿ ಸುತ್ತಮುತ್ತ ಪ್ಯಾಡಿ ಬೆಳೆದ್ರಿಂದ ಮತ್ತೆ ನಮ್ದು ಬಸಿರ್ತಾರೆ ಸರ್, ಹಂಗಾಗಿ ನಾವು ಕೂಡ ಪ್ಯಾಡಿ ಬೆಳೆಯೋಕೆ ಅವಕಾಶ ಇರುತ್ತೆ ಸರ್ ನಮಗೆ. ಈಗ ನಿಮ್ಮ ತಂದೆಗೆ ಎಷ್ಟು ಜನ ಮಕ್ಕಳು? ಸರ್, ನಮ್ಮ ತಂದೆಗೆ 4 ಜನ ಗಂಡು ಮಕ್ಕಳು ಸರ್, 2 ಮಕ್ಕಳು, 3 ಸರ್, ಬೇಕಾಕ, ಇಬ್ಬರು ತಂಗಿಯರು, 3 ಅಣ್ಣಂದಿರು ಸರ್. ನನಗೆ ಒಟ್ಟು 7 ಜನ ಮಕ್ಕಳು. 7 ಜನ ಸರ್ ನಾವು. ದೊಡ್ಡ ಕುಟುಂಬ ಅಲ್ರಿ? ದೊಡ್ಡ ಕುಟುಂಬ ಸರ್. ಈ 2 ಎಕರೆ ಭೂಮಿಯಿಂದ ಇಷ್ಟು ದೊಡ್ಡ ಕುಟುಂಬವನ್ನು ನಿಭಾಯಿಸೋದು ಅಥವಾ ತೂಗಿಸ್ಕೊಂಡು ಹೋಗೋದು ಹೇಗೆ ಸಾಧ್ಯ ಆಗ್ತೈತಾ ನಿಮ್ಮ ತಂದೆಯವರಿಗೆ? ನಮ್ಮ ತಂದೆಯವರು 2011 ತಿರ್ಕೊಂಡಿದ್ದಾರೆ ಸರ್. 2011 ತಿರ್ಕೊಂಡಿದ್ದಾರೆ. ನಮ್ಮಣ್ಣವರು, ನಾವು, ನಮ್ಮ ತಾಯಿಯವರಿದ್ದಾರೆ ಸರ್. ಈಗ ಎಲ್ಲರೂ ಒಟ್ಟಿಗಿದ್ದೀರ? ಇಲ್ಲ ಸರ್, ಅವರು ಹೊಲ ಮಾಡ್ತಾರಂತ ಬೆರಗಡಿದ್ದಾರೆ ಸರ್. ಅವ್ರು ನಮ್ಮಣ್ಣಂದ್ರೆ ಸರ್, 3. ಸಿದ್ದಾಪುರ ಕೆಳ ಬೆಂದೂರು ಅಂತೇಳಿ ಅಲ್ಲಿದ್ದಾರೆ ಸರ್. ಅವರು ಅವರು ಬೇರೆ ಕೃಷಿ ಮಾಡ್ತಾ ಇದ್ದಾರೆ. ಈಗ ನಿಮ್ಮೊಟ್ಟಿಗೆ ಇಲ್ಲ? ನಮ್ಮೊಟ್ಟಿಗೆ ಇಲ್ಲ ಸರ್. ನಮ್ಮ ತಾಯಿ, ನಾವು ಇದೀವಿ ಇಷ್ಟ ಸರ್, ಇಬ್ಬರಿದ್ದೀವಿ. ನಿಮಗೆ ಮದುವೆ ಆಗಿದೆಯಾ? ಇಲ್ಲ ಸರ್. ನಮಗೆ ಇನ್ನೂ ಮದುವೆ ಆಗಿಲ್ಲ. ನಮಗೆ ಈಗ ನಿಮ್ಮ ತಂದೆಯವರಿಂದ ಬಂದಿರತಕ್ಕಂಥ ಭೂಮಿ 2 ಎಕರೆ ಇದೆ. ಹ್ಞೂ ಸರ್. ಗದ್ದೆ ನೆಲ್ಲೆ ಬೆಳೀತಾರೆ. ಹ್ಞೂ ಸರ್. ಈ 2 ಎಕರೆ ಭೂಮಿಯಿಂದ ನಿಮ್ಮ ಕುಟುಂಬ ಜೀವನ ನಡೆಸ್ಕೊಂಡು ಹೋಗೋದಕ್ಕೆ ಸಾಕನ್ನಿಸ್ತಾ ಇದೆಯಾ? ಹೇಗೆ ಮಾಡ್ತಾ ಇದ್ದೀರಿ? ಸರ್, ನಾವು ಮೊದಲು ಕೃಷಿ ಮಾಡೋಕ್ಕೆ ಖರ್ಚು ಜಾಸ್ತಿ ಬರ್ತದೆ ಸರ್, ಈ NPM ಮಾಡಿದ್ರೆ ಮುಂಚಿತವಾಗಿ. ಇತ್ತೀಚೆಗೆ ಪರವಾಗಿಲ್ಲ ಸರ್, ನಾವು ಖರ್ಚನ್ನು ಕಡಿಮೆ ಮಾಡ್ತೀವಿ ಸರ್. ನಾವು ಅವಾಗ ಮೊದಲು. ನಿಮಗೆ ಎಷ್ಟು ವರ್ಷ ವಯಸ್ಸು ಅಂದ್ರೆ ಈಗ? ಸರ್, ನಮ್ದು 26 ಸರ್. 26 ವಯಸ್ಸು. ಏನು ವಿದ್ಯಾಭ್ಯಾಸ ಮಾಡಿದ್ರಿ? ಸರ್, ನಮ್ಮ PUC ಕಂಪ್ಲೀಟ್ ಆಗಿದೆ ಸರ್. ಮುಂದೆ ಓದ್ಲಿಲ್ವಾ? ಓದಿಲ್ಲ ಸರ್. ಯಾಕೆ? ಮನೆಗಳ ತೊಂದರೆ ಸರ್, ಸಮಸ್ಯೆಗಳು. ಹಾಗಾಗಿ ನಾನು ಎಜುಕೇಶನ್ ಸ್ಟಾಪ್ ಮಾಡಿ ಈ ವ್ಯವಸಾಯಕ್ಕೆ ಬಂದಿದ್ದೆ. ಮನೆಯನ್ನು ನೋಡ್ಕೊಳ್ಳೋಕ್ಕೋಸ್ಕರ? ಕೃಷಿ ಜೊತೆಗೆ ಬೇರೆ ಏನೋ ಕೆಲಸ ಮಾಡ್ತೀರ? ಬೇರೆ ವರ್ಕ್ ಮಾಡ್ತೀವಿ ಸರ್. ಅಲ್ಲಿ ಏನು ಎಲ್ಲ ವ್ಯವಸಾಯದ ವ್ಯವಸಾಯದ ಕೆಲಸನೇ. ಬೇರೆ ಅವ್ರದಕ್ಕೆ ಹೋಗ್ತೀರಿ? ಏನೇನು ಮಾಡ್ತೀರಿ ಸರ್? ಗೊಬ್ಬರ ಹೋಗೋದು, ಅದು ಇದು ಮಾಡೋದು ಸರ್. ಅಲ್ಲೆಲ್ಲ ಹೇಗೆ ಕೊಡ್ತೀರಿ ಕೂಲಿ ಎಲ್ಲ? ಕೂಲಿ 250 ರೂಪಾಯಿ, 300 ರೂಪಾಯಿ ಸರ್. ಹೌದಾ? ಹ್ಞೂ ಸರ್. ಈಗ ನಿಮ್ಮ 2 ಎಕರೆ ಭತ್ತದ ಗದ್ದೆ ಇದೆ. ಹೌದಾ? ಯಾವ ತಳಿ ಜಾಸ್ತಿ ಬೆಳಿತೀರಿ ನೀವು? ಸರ್, ನಂದಳಿ ಸೋನ, ಕಾವೇರಿ ಸೋನ ಸರ್. ನಮ್ದು ಇನ್ಕಟ್ ಆಗಿದ್ರೆ ಸೋನ ಮೊಸರು ಕಡಿಮೆ ಸರ್. ನಮ್ದು ಲಾಸ್ಟ್ ನೀರ ತೈಲಂಡ ಸ್ವಲ್ಪ ಆತು ಸರ್. ನಮ್ದು ಹಂಗಾಗಿ ಸೋನ ಮೊಸರು ಹಚ್ಚಿಬಿಟ್ರ ಲಾಸ್ಟ್ಗೆ ಇಬ್ಬನಿಗೆ ಬೆಳೆದ್ರಿಂದ ತೆನೆಗಳು ಕುಂಠಿತ ಆಗ್ಬಿಡ್ತು ಸರ್. ಹಾಗಾಗಿ ನಾವು ಅದನ್ನ ತಳಿಯನ್ನು. ಭತ್ತದ ನಾಡಿನವರೇ. ಹ್ಞೂ ಸರ್. ಗಂಗಾವತಿಗೆ ಅದೊಂದು ದೊಡ್ಡ ಹೆಸರು ಬಿದ್ದಿದೆ. ಇತ್ತೀಚೆಗೆ ನಿಮ್ಮಂಥ ಹೊಸ ತಲೆಮಾರಿನ ಯುವಕರೆಲ್ಲರೂ ಸಹಿತ ಒಂದು ಸ್ವಲ್ಪ ಅವರಿಗೆಲ್ಲ ಅವರನ್ನೇ ಸಾಕ್ತಾ ಇದೆ. ಬೇರೆ ಬೇರೆ ಸಂಘ ಸಂಸ್ಥೆಗಳೆಲ್ಲ ತರಬೇತಿ ಕೊಡ್ತಾ ಇದ್ದಾವೆ. ನಿಮಗೆ ಈಗ ರಾಸಾಯನಿಕ ಒಳಸೂರಿಯಿಂದ ಹೊರಗೆ ಬರಬೇಕು ಅಂತ ನಿಮಗೇನಾದರೂ ಆಲೋಚನೆಗಳು ಬಂದಿದ್ದಾವ? ಸರ್, ನಮಗೆ ಆಲೋಚನೆ ಬಂದಿದ್ದು ಸರ್, ಅದ ಮೂಮೆಂಟ್ 2015 ಹೆಚ್ಚು ಸಮೂಹ ಸಂಸ್ಥೆಯನ್ನು ಬಂದ್ಬಿಡಿ ಸರ್. ಊರಿಗೆ ಬಂದು ಬೇರೆಂಗ ಸಭೆ ಮಾಡಿ ನಾವು ವಿಷಯಗಳನ್ನು ಕಡಿಮೆ ಮಾಡಿದ್ರಿಂದ ನಮ್ಮ ಮಣ್ಣುಗಳು ಆರೋಗ್ಯವಾಗಿರುತ್ತೆ. ವಿಷ ಹಾಕೋದು ಕಡಿಮೆ ಮಾಡೋದ್ರಿಂದ ಸರ್ ನಾವು ಕೂಡ ಆರೋಗ್ಯ ಆಗಿರ್ತೀವಿ. ಅತಿ ಹೆಚ್ಚಾಗಿ ಪರಿಸರ ಕೂಡ ಸ್ವಲ್ಪ ವಿಶಾಲವಾಗಿರುತ್ತೆ. ಅದನ್ನು ನಾವು ಗಾಳಿಯನ್ನು ಸೇವನೆ ಮಾಡ್ತೀವಿ, ವಿಷಯವನ್ನು ಕಡಿಮೆ ಆಗುತ್ತೆ. ಅಲ್ಲಿ ಆ ರೀತಿಯಲ್ಲಿ ಮಾಹಿತಿ ಕೊಟ್ರು ಸರ್. ಮಾಹಿತಿ ಕೊಟ್ಟಮೇಲೆ ನಮಗೆ ಫಸ್ಟ್ ನಮಗೆ ಬರಲ್ಲ ಸರ್ ಯಾವುದೇ ಏನಾದರೂ ಕೂಡ. ಸೊ ಫಸ್ಟಿಗೆ ಏನಾದರೂ ಪ್ರಾಕ್ಟಿಕಲ್ ಮಾಡ್ಬೇಕು ಸರ್. ನಾವು ಸುಮ್ಮನೆ ಬಾಯಲ್ಲಿ ಹೇಳ್ತಾರೆ ಅಂದರೆ ಯಾವುದೇ ರೀತಿ ಏನಾಗಲ್ಲ ಪ್ರಯೋಜನ. ಮೊದಲೇ ಅವ್ರು ಸರ್ ಬಂದಿಲ್ಲ, ಅವ್ರು ಏನು ಸಮೂಹ ಸಂಸ್ಥೆಯವರು, ಫಸ್ಟಿಗೆ ನೀವು 1/2 ಎಕರೆ ಮಾಡಿರಿ ಇಲ್ಲ 1 ಎಕರೆ ಮಾಡಿರಿ, ಲಾಸ್ಟ್ ನಿಮ್ಮ ಕೈಲಿ ಆಗಲ್ಲ ಅಂದ್ರೆ ಅವು 2 ಪಂಕ ಮಾಡಿ ಅಂತ ಹೇಳಿದ್ರು ಸರ್. ಅದೊಂದು ಗುರುಟಿಗಂದ್ರೆ ಇವ್ರು ಯಾವುದೇ ರೀತಿ ಕಂಪ್ನಿ ಇರಲ್ಲ, ಏನಲ್ಲ, ಸಂಸ್ಥೆದವರು. ಇವತ್ತು ಜನರ ಕ್ಷೇಮ ಅಭಿವೃದ್ಧಿ ಸಲುವಾಗಿ ಅವರು ಭಾಳ ಶ್ರಮ ಪಟ್ಟಿದ್ದಾರೆ ಸರ್. ಸೊ ಅಂಥದ್ರಲ್ಲಿ ನಿಮಗೆ ಈ ಥರದ ಹೊಸ ಆಲೋಚನೆಗಳನ್ನು ಕೊಡ್ತಾ ಇರತಕ್ಕಂತಹ ಒಂದು ಸಂಸ್ಥೆ ಬಂದಾಗ ನೀವು ಯಾವ ರೀತಿ ತೊಡ್ಕೊಂಡ್ರಿ? ಸರ್, ನಮ್ಮಿಂದ ಸಾಧ್ಯನಾ ಅಂತ ನಾವು ಕ್ವಶನ್ ಮಾಡ್ಕಿದ್ದೀನಿ ಸರ್. ನಮ್ಮಿಂದ ಆಗ್ಬೋದಾ? ನಾವು ಎಜುಕೇಷನ್ ಮಾಡಿದ್ರೆ ನಮಗೆ ಫಸ್ಟಿಗೆ ಇದು ಅರ್ಥ ಆಗುತ್ತೋ ಇಲ್ಲ. ನಾವು ಮೊದಲು ಹೊಲ್ಕ ಓದಿದ್ದಿಲ್ಲ ಸರ್, ಈ ಸಂಸ್ಥೆ ಬಂದಕ ನಮ್ಮ ತಂದೆಯವ್ರು ಆಗಾಗ ಹೊಲ ಕರ್ಕೊಂಡು ಹೋಗೋದಕ್ಕೆ. ಹಂಗಾಗಿ ನಾವು ಕೃಷಿ ರೈತರ ಮಕ್ಕಳವು. ಈ ಡಿಗ್ರಿ ಅಲ್ಲಿ ಅಲ್ಪ ಸ್ವಲ್ಪ ಓದಿ ಮನೆಯಾಗ ಸಂಕಷ್ಟಗಳು ಎದುರಾದವು. ಹಾಗೆ ನಾವು ಹಿಂಗೆ ಹೊಲಕ್ಕೆ ಗದ್ದಿ ಮನೆ ಅಡ್ಡಾಡ್ಕೊಂತಿದ್ದೀವಿ ಸರ್. ಇದನ್ನು ಸ್ವಲ್ಪ ಡಿಫ್ರೆಂಟಾಗಿ ಮಾಡಬೇಕು ಅನ್ನೋ ಆಲೋಚನೆ. ಅಂದರೆ ನೀವು ಮೊದಲು ಏನು ಮಾಡ್ತಿದ್ರಿ ನಿಮ್ಮ ಭತ್ತಕ್ಕೆ ಯಾವ ರೀತಿ? ಸರ್, ಭತ್ತಕ್ಕೆ ನಾವು ಮೊದಲು ಜನರಲ್ ಪ್ಲಾಂಟೇಷನ್ ಮಾಡ್ತೀವಿ ಸರ್. ಸಸಿ ಮಾಡಿ ಹಾಕ್ಬಿಡೋದು, ಒಂದು 8-9 ಕಡ್ಡಿ ಹಿಂಗೆ ಇಟ್ಬಿಡೋದು ಸರ್, ಗುಂಪು ಗುಂಪು ಗುಂಪಾಗಿ. ಒಂದು 7-8 ಇಂಚ್ ನೀರು ಇಟ್ಬಿಡ್ತೀವಿ ಸರ್. ಭಾಳ ನೀರು ಇಡ್ತಿದ್ವಿ. ಭಾಳ ನೀರು ಅಮೂಲ್ಯವಾದ ವಸ್ತು ಸರ್. ಅದನ್ನು ಸರಿಯಾದ ಪ್ರಮಾಣದ ರೀತಿಯಲ್ಲಿ ಬಳಸೋದಿಲ್ಲ ಅದನ್ನು. ಇವ್ದು ಸಮೂಹ ಸಂಸ್ಥೆ ಬಂದು ನೀರು ಅತಿ ಕಡಿಮೆ ಬಳಸೋದ್ರಿಂದ ರೋಗ ರುಜಿನಗಳು ಕಡಿಮೆ ಆಗ್ತವೆ, ಕೀಟ ಬಾಧೆಗಳು ಕಡಿಮೆ ಆಗ್ತವೆ ಅಂಥೇಳಿ ನಮಗೆ ತರಬೇತಿ ಕೊಟ್ಟಾಗ ನಾವು ಕೂಡ ಅಲ್ಲಿ ಕೆಲವೊಂದು ಹಳ್ಳಿಗೆ ಹೋಗಿ ಸ್ವಲ್ಪ ತರಬೇತಿ ತಗೊಂಡು ಬಂದ್ವಿ. ಎಲ್ಲೆಲ್ಲಿ ಹೋಗಿದ್ರಿ? ಅಲ್ಲಿ ಮುಷ್ಟೂರಲ್ಲಿ ಸಾಲಪಡೆ ಅಂತೇಳಿ ಒಂದು 7-8 ಹಳ್ಳಿಗಳನ್ನು ಕೂಡಿ ಮೊದಲು ಸಾಲಪಡೆ ಆ ಥರ ನಾಟಿ ಮಾಡ್ಬೇಕು ಸರ್. ನಮ್ಮ ಜಿಲ್ಲೆ ಊರಾಗೆಲ್ಲ ಬತ್ತದ ಸರ್. ಮೊದಲು ಹಿಂಗೆ 7-8 ಸಸಿ ಕಡ್ಡಿ ಇಟ್ಬಿಡೋದು ಸರ್. ಸಾಲ ಪಡಿಸ್ತಿದ್ದಲ್ಲ ಫಸ್ಟಿಗೆ ಜನರಲ್ ಪ್ಲಾಂಟೇಷನ್ ಸರ್. ಮೊದಲಿಂದ ಹಳೆ ಪದ್ಧತಿ. ಹಳೆ ಪದ್ಧತಿ ಸರ್. ಈ ಸಮೂಹ ಸಂಸ್ಥೆ ಬಂದು ತರಬೇತಿ ಕೊಟ್ಟಾಗ ಆಮೇಲೆ ಸ್ತ್ರೀ ಪದ್ಧತಿ ಎಲ್ಲ ಅಳವಡಿಸಿಕೊಂಡು ಜನರಲ್ ಪ್ಲಾಂಟೇಷನ್ ಕಳಿಸಿ ಸರ್. ಅಂದ್ರೆ ಈ ಸಾಲ್ಪಡಿ ಸರ್ ಬೆಂಗಳೂರು ಒಂದಿಬ್ಬರನ್ನ ಕರ್ಕೊಂಡು ಬಂದ ಸರ್ ಟ್ರೈನಿಂಗ್. ಅವ್ರು ಯಾರು ತರ್ತಾರೆ ಈಗ ಭತ್ತ ಬೆಳೆದಕ್ಕೆ ಹೊಸ ನಮೂನಿಗೆ ಪ್ರಯೋಗಗಳು ಬಂದಿದ್ದಾವೆ. ಈಗೆಲ್ಲ ಸ್ತ್ರೀ ಪದ್ಧತಿ ಬಂದಿದೆ, ಕೂರಿಗೆ ಬಿತ್ತನೆ ಕ್ರಮ ಎಲ್ಲ ಬಂದು ನೇರ ಕೂರಿಗೆ ಬಿತ್ತನೆ ಅಂದ್ರೆ ಬೀಜವನ್ನೇ ನೇರವಾಗಿ ಹಾಕುವುದು ಇಂಥವೆಲ್ಲ ಬಂದಿದಾವಲ್ವಾ ಸರ್? ನೀವು ಅಲ್ಲಿ ಆ ತರಬೇತಿ ತಗೊಂಡ್ರ ಅಲ್ಲಿ ಹೇಗೆ ಆ ರೀತಿ ಎಲ್ಲ ಸರ್? ಸಾಲಪಡೆ ಸರ್, ಸಾಲಪಡೆ ಸಾಲಿಂದ ಸಾಲಿಗೆ ಸಸಿಯಿಂದ ಸಸಿಗೆ ಎಲ್ಲ ಮಾಹಿತಿ ಹೇಳ್ಕೊಟ್ರು ಸರ್. ನಮ್ಮೂರಲ್ಲೇ ಬಂದು ಅದ್ ಮಾಹಿತಿ ಎಷ್ಟು ಅಂತರ ಇರ್ಬೇಕು ಇದೆಲ್ಲ ಹೇಳ್ಕೊಟ್ರಿ ಸರ್. ಆಮೇಲೆ ಅಂದ್ರೆ ಇಲ್ಲಿ ಮೊದಲಿನ ಪದ್ಧತಿಯಲ್ಲೆಲ್ಲ ಹೆಚ್ಚೆಚ್ಚು ಸಸಿಗಳು ಒಟ್ಟಿಗೆ ಹಚ್ಚೋದು. ಮೊದಲ 1 ಎಕರೆ 40 ಪೋಗ ಹಚ್ತಿದ್ರು ಸರ್, ಈಗ 20 ಪೋಗ. ಅದರಿಂದ ಏನು ಉಪಯೋಗ ಆಗ್ತದೆ? ಲಾಸ್ ಆಗ್ತಿತ್ತು, ಸಸಿಗಳು ಜಾಸ್ತಿ ಆಗ್ಬೇಕು ಸರ್. ಅದಕ್ಕೆ ಲಾಸ್ ಏನಾಗ್ತಿತ್ತು? ಲಾಸ್ ಆಗ್ತದೆ ಸರ್. ಮತ್ತೆ ಕೀಟಬಾಧೆ ಜಾಸ್ತಿ ಆಗ್ಬೋದು ಸರ್. ಮತ್ತೆ ಎಣ್ಣೆ ಸಿಂಪಡಣೆ ಮಾಡ್ಬೇಕು, ಅದಕ್ಕೆ ಗೊಬ್ಬರ ಕೂಡ ಜಾಸ್ತಿ ಆಗ್ಬೇಕು. ಈಗ ಬಗಲ್ ಗುಣಿ ಬರ್ತದೆ ಸರ್, ಸಸಿ ಕಡಿಮೆ ಇಡೋದ್ರಿಂದ, ನಾವು ನೀರು ಕಡಿಮೆ ಮಾಡೋದ್ರಿಂದ ಬಂಟೆಗಳು ಜಾಸ್ತಿ ಆಗ್ತದೆ ಸರ್. ಅದೇ ಒಟ್ಟೊಟ್ಟಿಗೆ ಹೆಚ್ಚು ಸಸಿಗಳಿದ್ರೆ ಅದು ಬೇರುಗಳು ಹೆಚ್ಚು ಬಿಡೋದಿಲ್ಲ, ಇಳುವರಿ ಕಡಿಮೆ ಆಗ್ತದೆ. ಹೌದಲ್ವಾ? ಹಾಗಾಗಿ ಅದನ್ನೆಲ್ಲ ನೀವು ಅಲ್ಲಿ ಕಲ್ತ್ರಿ ಸರ್. ಅದನ್ನ ತಂದು ಅಲ್ಲಿಂದ ಬಂದು ಅಳವಡಿಸ್ಕೊಂಡ್ರ? ಅಳವಡಿಸ್ಕೊಂಡ್ರಿ ಸರ್. ಇಲ್ಲಿ ಹಳ್ಳಿಯಲ್ಲಿ ಬಂದು ಕಸಿ ನಮ್ಮೂರಾಗ ಮಹಿಳೆ ಗುಂಪದ್ದು ಸರ್. ಇದು ಸಂಸ್ಥೆ ಸಿಬ್ಬಂದಿಯವರು ನಾವು ಹೋಗಿ ಸ್ವಲ್ಪ ಅವ್ರಿಗೆ ಹೇಳಿದ್ವಿ, ಒಂದು ಏನೋ ರೀತಿ ಪ್ರಯತ್ನ ಮಾಡಿ ಸಾಲ್ಪಡಿ ಹಚ್ಚಂಗ್ ಮಾಡಿ ಸರ್. ಈಗ ಸಾಲ್ಪಡಿ ಹಚ್ಚೋದ್ರಿಂದ ಸಸಿಯಿಂದ ಸಸಿಗೆ ಸರ್ 9 ಇಂಚ್ ಇರ್ಬೇಕು, ಸಾಲಿಂದ ಸಾಲಿ 6 ಇಂಚ್ ಇರ್ಬೇಕು ಸರ್. ಆ ರೀತಿ ಹಚ್ಚೋದ್ರಿಂದ ನಮ್ಗೆ ಬಹಳ ಅನುಕೂಲ ಆಗ್ತಿ. ಈಗ ಅವ್ರಿಗೆ ಈಗ ನೀವು ಈ ಪದ್ಧತಿ ಮಾಡ್ತಾ ಇದೀರಾ? ನಾವು ಮಾಡ್ತಿದ್ದೀವಿ. ಕಡಿಮೆ ಸಸಿ ಹಚ್ಚುತ್ತಾ ಇದೀರಾ? ಕಡಿಮೆ ಸಸಿ ಸರ್. ಕಡಿಮೆ ನೀರು ಬಳಸ್ತಾ ಇದೀರಾ? ಕಡಿಮೆ ನೀರು ಬಳಸ್ತಾ ಇದೆ. ಈಗ ನಮ್ಮೂರ ಗುಂಪುಗಳಿಗೆ ಬೇರೆ ಕಡೆ ಡಿಮ್ಯಾಂಡ್ ಬಂದ್ಬಿಡ ಸರ್. ಈಗ ಅವ್ರಿಗೆ ಸಾಲ್ಪಡಿ ಹಚ್ಚೋದಕ್ಕೆ ಬೇರೆ ಇಲ್ಲಿ ಗಂಗೋತ್ರಿ ಹತ್ರ ಡಾಕ್ಟರ್ ಕ್ಯಾಂಪು ಅಂತ ಅದಾವ ಸರ್. ಅಲ್ಲಿಂದ ಅವ್ರಿಗೆ ಕರೀತಾರೆ ಸರ್, ನೀವು ಹಚ್ಬೇಕು ನಾಟಿ ಚೆನ್ನಾಗಿ ಮಾಡ್ತೀರ ಅಂತೇಳಿ. ಕರೀತಾರ? ಹಾಂ ಸರ್, ನಮ್ಮ ನಮ್ಮ ಬಂಡದ ಮೇಸ್ತ್ರ ಅದ ಸರ್, ಅವ್ರನ್ನ ಕರೀತಾರೆ ಸರ್. ಅಷ್ಟಕ್ಕೊಂದು ಡಿಮ್ಯಾಂಡ್ ಆಗಿದೆ ಈ ಜನರಲ್ ಪ್ಲಾಂಟಿಗೆ ಸಾಲ್ಪಡಿ ನಾಟಿಗೆ ಬಹಳ ವ್ಯತ್ಯಾಸ ಆಯ್ತು ಸರ್. ಹಂಗಾಗಿ ಡಿಮ್ಯಾಂಡ್ ಕೂಡ ಜಾಸ್ತಿ. ಒಟ್ಟು ಸಾಲ್ಪಡಿಗೆ ನೀವು ಬಂದಿದ್ರಿ? ಹ್ಞೂ ಸರ್. ಸಸಿಗಳನ್ನು ಕಡಿಮೆ ಮಾಡ್ತಿದ್ರಿ? ಸಸಿಗಳು ಕಡಿಮೆ ಮಾಡ್ತಾ ಇದ್ರಿ. ಅದರಿಂದ ಆರ್ಥಿಕ ಹೊರೆ ಕಡಿಮೆ ಆಗ್ತಿದೆ ಸರ್. ಆರ್ಥಿಕ ಹೊರೆ ಮತ್ತೆ ರಾಸಾಯನಿಕ ಎಷ್ಟು ಆಗ್ತಿದ್ರಿ, ಏನೇನು ಕೊಡ್ತೀವಿ ಸರ್? ನಾವು ಆರ್ಥಿಕವಾಗಿ ಹೇಳ್ಬೇಕಂದ್ರೆ ನಾವು ಮೊದಲು ಬಳಸೋದಕ್ಕೂ ಈ ಬಳಸಿ ಭಾಳ ಡಿಫ್ರೆಂಟ್ ಆಗ್ತದೆ ಸರ್. ಮೊದಲು ನಾವು NPM ಮಾಡೋದಕ್ಕೆ ಮುಂಚೆ 5-6 ಗಂಟೆ ಗೊಬ್ಬರ ಹಾಕ್ಬಿಡ್ತಿದ್ವಿ, 7-8 ಇಂಚ್ ನೀರಿಂದಿರ್ತಿದ್ವಿ, ಕೀಟಬಾಧೆ ರೋಗಬಾಧೆ ಜಾಸ್ತಿ ಆಗ್ತಿದ್ವು. ಅದರಿಂದ ಆದಾಗ ಇಮ್ಮಿಡಿಯೇಟ್ಲಿ ಕಡಿಮೆ ಆಗ್ಬಿಡುತ್ತೆ ಸರ್. ಏ ನಿಮ್ಗೆ ಗದ್ದೆ ಹಚ್ಚಕಿರ್ಬೇಕು, ಏ ಯಾಕೆ ಇವರೇ ಅಂತ ಜಾಸ್ತಿ ಹಾಕಿಬಿಡ್ತಿದ್ದೆ ಸರ್. ಈ NPM ಮಾಡಿದ್ರಿಂದ ಮೊದಲನೇದಾಗಿ ನಾವು ಇದು ತೌಡೆಗೆ ಸರ್ 50 ಕೆಜಿ DAP, 16 ಕೆಜಿ ಪೊಟಾಸ್, ಒಂದು 10 ಕೆಜಿ ಬೇನೆಂಡ್ ಹಾಕ್ಬಿಡ್ತು ಸರ್. NPM ಅಂತಿದ್ರಿ ಏನದು? NPM ಅಂತ ಸರ್ ನಾನ್ ಫೆಸ್ಟೇಜ್ಮೆಂಟ್ ಸರ್. ಅದು ಅಂದರೆ ರಾಸಾಯನಿಕ ರಹಿತ ಪೀಡೆ ನಿರ್ವಹಣೆ ಸರ್. ನಿರ್ವಹಣೆ ಅಂದ್ರೆ ಈಗ ನಿಮ್ಮ ಭತ್ತಕ್ಕೆ ಹೆಚ್ಚು ರಾಸಾಯನಿಕ ಕೊಡೋದಿಲ್ಲ? ಕೊಡೋದಲ್ಲ ಸರ್. ನಾವು NPM ಒಳಗಾಗಿದ್ರಿ ಈಗ. ಹ್ಞೂ ಸರ್. ಈ NPM ತರಬೇತಿ ಎಲ್ಲಿ ತಗೊಂಡ್ರಿ? ನಾನು ಸರ್ ಇದು ಕಲಿಯುವಾಗ ಎಷ್ಟು ಕಲಿತ್ರೆ ಕಮ್ಮಿ ಸರ್. ಹಂಗಾಗಿ ಎಲ್ಲಿ ತಗೊಂಡ್ರಿ? ನಾವು ಸಮೂಹ ಸಂಸ್ಥೆಯಲ್ಲಿ ಕಲ್ತೀವಿ ಸರ್. ಪ್ರಾಕ್ಟಿಕಲ್ ಬೇರೆ ಥಿಯರಿ ಬೇರೆ. ಇವತ್ತು ಯಾವುದೇ ರೀತಿ ಮನುಷ್ಯ ಥಿಯರಿ ಇದ್ರೆ ಮುಂದಾಗಲ್ಲ ಸರ್. ಪ್ರಾಕ್ಟಿಕಲ್ ಮಾಡ್ಬೇಕು ವ್ಯವಸಾಯ ಅಂದ್ರೆ, ಏನು ಹೊಸ ಅನುಭವ ಆಗ್ಬೇಕಂದ್ರೆ ಪ್ರಾಕ್ಟಿಕಲ್ ಮುಖ್ಯ. ಹಂಗಾಗಿ ನಾವು ಸಮೂಹ ಸಂಸ್ಥೆಯವರಲ್ಲಿ ಹೊಲದಲ್ಲಿ ಬಂದು ಎಲ್ಲ ಈ ಥರ ಮಾಹಿತಿ ಜೊತೆಗೆ ಬಂದು ತರಬೇತಿ ಕೊಡ್ತಿದ್ರೆ? ತರಬೇತಿ ಕೊಟ್ರೆ ಸರ್. ನಿಮ್ಗೆ ಅದು ಇವರೇನೋ ಯಾರೋ ಬಂದ್ಬಿಟ್ಟಿದ್ರೆ ಹೊಸಬರಿದ್ದಾರೆ ಏನೋ ಮಾಡಿಬಿಡ್ತಾರೆ ಅಂತ ಭಯ ಬಂತ ಮೊದಲಿಗೆ ಸರ್? ಇವತ್ತು ರೈತ ಅತಿ ಹೆಚ್ಚಾಗಿ ನಂಬುತ್ತಾರೆ ಸರ್. ಈಗ ಅದೇ ಪ್ರಕಾರ ಹೋಗ್ತಾ ಇದ್ರಿ? ಅದೇ ಪ್ರಕಾರ ಹೋಗ್ತಿದ್ರಿ. ಎಷ್ಟು ವರ್ಷದಿಂದ ಇದು ನೀವು NPM ಗೆ ಬಂದಿದ್ರಿ? ರಾಸಾಯನಿಕ ರಹಿತ ಪೀಡೆ ನಿರ್ವಹಣೆಗೆ ಅಂದ್ರೆ ರಾಸಾಯನಿಕ ವಸ್ತುಗಳನ್ನು ಬಳಸ್ತೇನೆ ಭತ್ತ ಬೆಳೆಯೋದನ್ನ ಎಷ್ಟು ವರ್ಷದಿಂದ ಮಾಡ್ತಾ ಇದ್ರಿ? 2015 ಸ್ಟಾರ್ಟ್ ಆಯ್ತು ಸರ್. 15 ಸರ್. 2015 ಈಗ 5 ವರ್ಷ ಆಗಿದೆಯಾ ನೀವು ಸರ್? ಅಂದ್ರೆ ಈಗ ನೀವು ರಾಸಾಯನಿಕ ಒಳಸುರಿಗಳು ಕಡಿಮೆ ಕೊಡ್ತಾ ಇದ್ದೀರಾ? ಕೊಡ್ತಾ ಇದ್ರ ರಾಸಾಯನಿಕ ಕೀಟನಾಶಕಗಳನ್ನು ಬಳಸಲ್ಲ ಸರ್. ಅದೇ ಗೊಬ್ಬರಗಳನ್ನು 5 ಕ್ವಿಂಟಲ್ ಆಗ್ತಿದ್ವಿ ಸರ್. ಈ ಪ್ರಮಾಣ ಫಸ್ಟ್ ಗೆ ನಾವು ಈ ಗೊಬ್ಬರವನ್ನು ಕಡಿಮೆ ಮಾಡೋದ್ರಿಂದ ಇದಾತ ಸರ್, ಸ್ವಲ್ಪ ಏರುಪರ ಆಗ್ತವ. ಈ ಬರ್ತಾ ಬರ್ತಾ ಈ ವಿಷಯ ಕಡಿಮೆ ಹೆಂಗ ಭೂಮಿಗೆ ಕಡಿಮೆ ಆದಂಗಲ್ಲ ತಾನೇ ಜಾಸ್ತಿ ಫಸಲು ಜಾಸ್ತಿ ಜಾಸ್ತಿ ಆಗ್ತದೆ ಸರ್. ಓಹೋ, ಯಾವುದೇ ರೀತಿ ಜಲ್ದಿ ಅಡಾಪ್ಟ್ ಆಗಲ್ಲ ಸರ್. ಹಂಗಾಗಿ ನಿಧಾನವಾಗಿ ಆಗುತ್ತೆ ಸರ್. ಈಗ ನೀವು ಈಗ ಪೀಡೆ ನಿರ್ವಹಣೆಗೆ ಹಿಂದೆ ಏನು ಮಾಡ್ತಿದ್ರಿ? ಹೆಚ್ಚು ಹೆಚ್ಚು ಹೆಚ್ಚು ಔಷಧಿಗಳನ್ನ ತಂದು ಹಾಕ್ತಿದ್ರಿ? ಔಷಧಿ ಹಾಕ್ಬಿಡಿ ಸರ್. ಈಗ ಏನು ಮಾಡ್ತೀರಿ? ಈಗ ಏನು ಮಾಡ್ತೀರಿ? ಈಗ ನೀವು ಭತ್ತಕ್ಕೆ ಏನೇನು ಪೀಡೆ ಬರ್ತವೆ? ಪೀಡೆಗೆ ಲದ್ದಿ ಬರ್ತಾ ಸರ್, ದ್ವಾಮಿ ಬರ್ತಾ, ಬೆಂಕಿ ರೋಗ ಅಂತ ಬರ್ತಾರ. ಅವಾಗ ಓಸಿನ ಚೆಸ್ ಅವೆಲ್ಲ ಬರ್ತಿದ್ವು ಸರ್, ಅವೆಲ್ಲ ಎಣ್ಣೆ ಹೊಡಿತಿದ್ವಿ. ಏನು ಓಸಿನ ಅಂದ್ರೆ? ಎನ್ ಪಿ ಎಂ ಸರ್, ಎನ್ ಪಿ ಮಾಡಕ್ ಮುಂಚೆ ಸರ್. ಅದು ಬರ್ತಿತ್ತಲ್ಲ ಓಸಿನ ಅಂದ್ರೆ? ಓಸಿನ ಅಂದ್ರೆ ದ್ವಾಮಿ ಬರ್ತದೆ ಸರ್. ದ್ವಾಮಿ ಸಿಂಪಡಣೆ ಮಾಡ್ತಿದ್ವಿ ಎನ್ ಪಿ ಎಂ ಮಾಡಕ್ ಮುಂಚೆ. ಈಗ ದ್ವಾಮಿ ಬಂದ್ರೆ ನಮ್ಗೆ ಎದ್ರಿಗೆ ಏನು ಶಕ್ತಿನೂ ಇಲ್ಲ ಸರ್. ಏನ್ ಮಾಡ್ತಾರೆ? ಈ ಬೆವರಿನ ಬೇಸಿನ ಇದೆ ಸರ್, ಜೈವಿಕ ವ್ಯವಸ್ಥೆ ಆಗಿರ್ತಕ್ಕಂಥ ಬೆವರಿನ ಬೇಸಿನ್ ಸರ್. ಮತ್ತು ಇದು ಬಯೋಟೆಪೆನ್ಸ್ ವಿಜುಟ್ ಅಂತ ಐತೆ ಸರ್, ಅದನ್ನ ಸಿಂಪಡಣೆ ಮಾಡ್ತೀವಿ. ಅಂದ್ರೆ ಅದು ಮಾರ್ಕೆಟಲ್ಲಿ ಸಿಗುತ್ತಾ? ಮಾರ್ಕೆಟಲ್ಲಿ ಸಂಸ್ಥೆ ತರಿಸ್ಕೊಡ್ತಾರೆ. ತರಿಸ್ಕೊಡ್ತಾರೆ. ಮತ್ತೆ ಬೆಂಕಿ ರೋಗ ಸುಡಮನಸ್ ಅಂತೇಳಿ ರಾಯಚೂರು ವಿಶ್ವವಿದ್ಯಾಲಯ ಸಿಗುತ್ತೆ ಸರ್, ಅಲ್ಲಿಂದ ಅವರು ಹೆಲ್ಪ್ ಮಾಡಿದ್ದಾರೆ ಸರ್. ಇವೆಲ್ಲ ಸಾವಯವದಲ್ಲೇ ಮಾಡಿರೋ? ಹ್ಞೂ ಸರ್. ಜೈವಿಕ ಎಲ್ಲ ಜೈವಿಕ ಅಂಶಗಳಿಂದ ಮಾಡಿರೋದು. ಈಗ ಅವುಗಳನ್ನ ಕೊಡ್ತೀರಿ ನೀವು? ಸರ್. ಈಗ ಬೆಂಕಿ ರೋಗ ಬಂದ್ರೆ ಏನ್ ಕೊಡ್ತೀರಿ? ಬೆಂಕಿ ರೋಗ ಸುಡಮನಸ್ ಬೆಂಕಿ ರೋಗ ಹೆಂಗೆ ಎಷ್ಟು ಪ್ರಮಾಣದಲ್ಲಿ ಕೊಡ್ತೀರಿ, ಏನ್ ಕೊಡ್ತೀರಿ, ಹೇಗೆ ಕೊಡ್ತೀರಿ ಅದನ್ನ? ಅದನ್ನ ಸರ್ ಈಗ ವಿಜಿ ಟು ಬಯೋಟಿಪೆನ್ಸ್ ಅಂತೇಳಿ ದ್ವಾಮಿ ಸರ್, ಅದನ್ನ ಒಂದ್ ವಾರ ಮುಂಚೆ ನೆನೆ ಹಾಕ್ಬಿಡ್ತೀವಿ ಸರ್. ಅದನ್ನ ಬೆಳಗ್ಗೆ ಒಂದ್ಸಲ ತಿರುಗಬೇಕು ಸರ್, ಅದನ್ನ ಪೌಡರ್ ಸರ್, ಅದ ಸಾಯಂಕಾಲ ತಿರುಗಬೇಕು ಸರ್. ಅದನ್ನ ತಿರುಗಿ ಈಗ ಒಂದ್ ವಾರ ಆದ್ಮೇಲೆ ಅದನ್ನ ಸಿಂಪಡಣೆ ಮಾಡ್ಬೇಕು ಸರ್. ಈಗ ಅನ್ವೇಶ್ವರ್, ಈಗ ನೀವು ಸ್ವಲ್ಪ ಬದಲಾಗ್ತಿದ್ರಿ, ಉತ್ಸಾಹ ಇದೆ, ನಿಮ್ ಜೊತೆಗೆ ರವಿಚಂದ್ರ ಅವರು ಇದಾರೆ. ಈಗ ರವಿಚಂದ್ರ ಅವರೇ, ಈಗ ನೀವು ಕೃಷಿ ಯಾವಾಗ್ಲಿಂದ ಕಲ್ತಿದ್ರಿ ಕೃಷಿ ಮಾಡೋದು? ನಮ್ಮ ತಂದೆಯವರು ತೀರ್ಕೊಂಡಲ್ಲಿದ್ದ ಅವಾಗಲಿಂದ ನಾವು ಕೃಷಿಯಲ್ಲಿ ತೊಡಗಿದ್ದೀವಿ. ಅವಾಗಲಿಂದ? ಹೌದು. ತುಂಬ ತಡವಾಗಿ. ನಿಮಗೆ ಎಷ್ಟು ವರ್ಷ ಆಗ ವಯಸ್ಸು? ಇವಾಗ 33 ಸರ. ನೀವು ಕೃಷಿಗೆ ಬಂದಾಗ ಎಷ್ಟು ವರ್ಷ ವಯಸ್ಸು? ನಮಗಿರಿ ಸರ್, ಅವಾಗ ಒಂದು 18 ಇರ್ಬೋದು ರೀ. ಎಷ್ಟನೇ ವರ್ಷದಲ್ಲಿ ನಿಮ್ಮ ತಂದೆ ತೀರ್ಕೊಂಡ್ರಿ? 2003 3. ಆಗ ನೀವು ಕೃಷಿಗೆ ಬಂದ್ರಿ? ಹೌದು ಸರ್. ಈಗ ಒಂದು 17 ವರ್ಷದಿಂದ? 16-17 ವರ್ಷ ಆಯ್ತು. ಹೌದಾ? ಹೌದು ಸರ್. ಅವಾಗ ಏನು ಓದ್ತಿದ್ರಿ? ಅವಾಗ ವಿದ್ಯಾಭ್ಯಾಸ ಏನು ಮಾಡ್ತಿದ್ರಿ? SSLC ಓದಿದ್ವಿ ರೀ. ನಮ್ದು ಫೇಲ್ ಆಯ್ತು ಅಲ್ಲಿಗೆ. ಫೇಲ್ ಆದ್ಮೇಲೆ ನಾವು ಬಿಟ್ಬಿಟ್ಟು ರೀ, ನಮ್ಮ ಫಾದರ್ ತೀರ್ಕೊಂಡ್ರಿ. ನಾವು ಫೇಲ್ ಆಗಿಲ್ಲ, ಮತ್ತೆ ಮುಂದುವರ್ಸಕ್ ಆಗ್ಲಿಲ್ಲ, ಸ್ಕೂಲ್ ಬಿಟ್ಬಿಟ್ಟು. ನಮ್ಮಿಂದ ಓದಕ್ ಆಗ್ಲಿಲ್ಲ, ಸ್ಕೂಲ್ ಬಿಟ್ಬಿಟ್ಟಿವ್ರಿ. ಶಾಲೆ ಬಿಟ್ಮೇಲೆ ವ್ಯವಸಾಯಕ್ಕೆ ವ್ಯವಸಾಯಕ್ಕೆ ನೇರವಾಗಿ? ಎಲ್ಲರೂ ಶಾಲೆ ಬಿಟ್ಟು ಅಲ್ಲಿ ಇಲ್ಲಿ ಕೆಲಸ ಹುಡ್ಕೊಂಡು ಹೋಗ್ತಾರೆ, ನೀವು ವ್ಯವಸಾಯಕ್ಕೆ ಹೆಂಗೆ ಆಸಕ್ತಿ ಬಂತು? ಸರ್, ನಮ್ದು ಸ್ವಲ್ಪ ಗದ್ದೆ ಇತ್ತಲ್ರಿ ಸರ್, ನಮ್ದೊಂದು ಮನೆ ಹೊಲ ಇತ್ತಲ್ರಿ, ಹಾಗಾಗಿ ಸ್ವಲ್ಪ. ಬೇರೆಯವ್ರು ಮಾಡ್ತಿದ್ರ ನಿಮ್ಮ ಮನೇಲಿ? ನಮ್ಮ ಮನೇಲಿ ಇಬ್ಬರು ಯಾರಿರೋದು? ನಮ್ಮ ಅಣ್ಣ, ನಾನು ಇಬ್ಬರು ಯಾರಿರೋದು. ಅವರು ನಾವಿಬ್ರು ವ್ಯವಸಾಯ ಮಾಡಿದ. ಅವರು ಸ್ಕೂಲ್ ಹೋದ್ರಿ, ಪಿ ಯು ಸಿಗನ ಓದಿದ್ರು ಅವರು. ನಮ್ದು ಫೇಲ್ ಆದ ಕಾರಣಕ್ಕೆ ನಾವು ಅಲ್ಲೇ ವ್ಯವಸಾಯ ಮಾಡೋಕೆ ಚಾಲು ಮಾಡಿದ್ರು. ನಾವು ವ್ಯವಸಾಯ ಶುರು ಮಾಡಿದ್ರಿ. ಹ್ಞೂ ಸರ್. ಈಗ ಇದ್ದಕ್ಕಿದ್ದಂಗೆ ನೀವು ಶಾಲೆ SSLCವರೆಗೂ ಓದಿರ್ತೀರ, ಈ ಕೃಷಿಯ ತುಂಬ ಭಾರವಾದ ಕೆಲಸ ಇರುತ್ತೆ, ಎಲ್ಲ ಇರ್ತದೆ, ಅದಕ್ಕೆಲ್ಲ ಒಗ್ಗಿಕೊಂಡ್ರೆ ನೀವು? ಹೋಗಿಲ್ಲ, ಫಸ್ಟಿಗೆ ಮನುಷ್ಯನಿಗೆ ಸ್ವಲ್ಪ ಕಷ್ಟ ಆಗುತ್ತೆ ರೀ. ಹೋಗ್ತಾ ಹೋಗ್ತಾ ಸರಿ ಹೋಗುತ್ತೆ ರೀ, ಎಲ್ಲ ಅದರಲ್ಲೇ ತೊಡ್ಕೊಂಡ್ಬಿಡ್ತೀವಲ್ರಿ. ಸರಿ ಹೋಗ್ತೀವಿ. ನಿಮಗೆ ತುಂಬ ಆಸಕ್ತಿಯಿಂದ ತೊಡ್ಕೊಂಡ್ರೆ ಕೃಷಿಯಲ್ಲಿ ಅಪ್ಪ ಬೈತಾರೆ, ಅಣ್ಣ ಬೈತಾರೆ ಅಂತ ಬಂದ್ರೆ? ಇಲ್ರಿ, ನಾವು ಸ್ವಲ್ಪ ನಮ್ಮ ತಂದೆ ಇರುವಾಗ ಸ್ವಲ್ಪ ಕೃಷಿಯಲ್ಲಿ ತೊಡಗಿದ್ದೀವಿ ರೀ. ನಾವು ಆ ಒಂದು ವರ್ಷ ನಮ್ಮ ಅಪ್ಪರ ಜೊತೆಯಲ್ಲಿ ಕೆಲಸ ಮಾಡಿದ್ವಿ. ಯಾಕಂದ್ರೆ ಅವಾಗಿನ ಚಿಕ್ಕ ಏಜ್ ಅಲ್ವಾ, ಕೆಲಸ ಮಾಡುವಷ್ಟು ಅಂದರೆ ಒಂದಿಷ್ಟು ಈ ಶಿಕ್ಷಣ ಅದು ಹೊರಗಡೆ ಅದು ತಿರುಗಾಡೋದು ಇಂಥದಕ್ಕೆ ಸ್ವಲ್ಪ ಯುವಕರು ಹಂಗಿರ್ತಾರೆ ಅಂತ? ಇಲ್ರಿ, ಎರಡೂ ಮಾಡಿದ್ರಿ. ಎರಡೂ ವ್ಯವಸಾಯನ ಮಾಡಿದ್ವಿ, ಕ್ರೀಡಾಪಟನ ಮಾಡಿದ್ರಿ ಸರ್. ಕ್ರೀಡೆಯಲ್ಲಿ ಭಾಗವಹಿಸಿದ್ರ? ನಾನು ಭಾಗವಹಿಸಿದ್ರು. ಈಗ ನಿಮ್ದೆಲ್ಲ ಬರೀ ಭತ್ತ ಬೆಳಿತೀರಾ, ಏನೇನು ಬೆಳಿತೀರಿ? ಭತ್ತ ರೀ, ಭತ್ತ ಒಂದೇ, ಬೇರೆ ಏನು ಬೆಳೆಯಲ್ಲ? ಅಪ್ಪರ್ ಲ್ಯಾಂಡ್ರಿ ನಮ್ದು ಸರ್, ಭತ್ತನೇ ಬೆಳಿಬೇಕು. ಹ್ಞೂ ಹ್ಞೂ. ಯಾವ ತಳಿಗಳನ್ನು ಹೆಚ್ಚಾಗಿ ಬೆಳಿತೀರಿ ನೀವು? ನಾವು ಸೋನಾ ಮಸೂರಿ ಬೆಳಿತೀವಿ ರೀ. ಹ್ಞೂ. ನೆಲ್ಲೂರು ಸೋನಾ, ನಂದಳಿ ಸೋನಾ, ಜೈಜಲ್ ಅಂತ ಬೆಳೆದೀವಿ ರೀ. ಹ್ಞೂ. ಅಷ್ಟೇ. ಈಗ ಅಲ್ಲಿ ಹೆಂಗೆ ಭತ್ತ ಅಂದರೆ ಹೆಚ್ಚು ಗೊಬ್ಬರಗಳು, ರಸಗೊಬ್ಬರಗಳು, ಹೆಚ್ಚು ಔಷಧಿ ಹೊಡೆಯೋದು ಎಲ್ಲ ನೀವು ಮಾಡ್ತಿದ್ರ? ಹಾಂ, ಮಾಡಿವ್ರಿ. ನಿಮ್ಮ ತಂದೆಯವ್ರ ಕಾಲಕ್ಕೆ? ಹಾಂ, ಮಾಡಿವ್ರಿ. ಈಗ ಇವಾಗ ಸ್ವಲ್ಪ ಸಮಾಜ ಸಂಸ್ಥೆ ಬಂದಾಗಿಂದ ನಮಗೆ ಮನವರಿಕೆ ಮಾಡಿಕೊಟ್ರು, ಹೆಚ್ಚು ಗೊಬ್ಬರ ಹಾಕೋದ್ರಿಂದ ಭೂಮಿ ಫಲವತ್ತತೆ ಕಡಿಮೆ ಆಗುತ್ತೆ, ಹಾಗಾಗಿ ಮನುಷ್ಯರಿಗೆ ರೋಗ ಜಾಸ್ತಿ ಆಗ್ತಾವೆ, ಭೂಮಿಗೇನ ಫಲವತ್ತತೆ ಜಾಸ್ತಿ ಆಗುತ್ತೆ, ನಾವು ರಾಸಾಯನಿಕ ಕಡಿಮೆ ಮಾಡೋದ್ರಿಂದ ಸಲಹೆ ಕೊಟ್ಟರು ಸರ್. ಅವ್ರಂಗೆ ನಾವು ನಡ್ಕೊಂಡು ಬಂದಿದ್ದೀವಿ. ಚೆನ್ನಾಗಿ ಮಾಡಿದೆ. ಎಷ್ಟು ವರ್ಷದಿಂದ ನೀವು ಈಗ ರಾಸಾಯನಿಕ ಸಂಪೂರ್ಣ ಮುಕ್ತ ಮಾಡಿದಿರಾ? ಮುಕ್ತ ಮಾಡಿದೆ. ಪೂರಾ ಮುಕ್ತ. ಯಾವುದೇ ವಿಷಕಾರಿ ಅಂಶಗಳು ನಿಮ್ಮ ಗದ್ದೆಗೆ ಹಾಕೋದಿಲ್ಲ? ಹಾಕಿಲ್ಲ. ಗೊಬ್ಬರ? ಗೊಬ್ಬರ ಹಾಕ್ತೀರಿ. ಗೊಬ್ಬರ ಬಳಸ್ತೀರಿ? ಔಷಧಿಗಳನ್ನು ಬಳಸೋದಿಲ್ಲ? ಬಳಸಿಲ್ಲರಿ. ಯಾವುದೇ ಪೀಡೆ ಔಷಧಿಗಳು ಬಳಸೋದಿಲ್ಲ? ಇಲ್ಲ, ಬಳಸಿಲ್ಲರಿ. ನಿಮ್ಮ ಭತ್ತಕ್ಕೆ ಬರ್ತಕ್ಕಂಥ ರೋಗಗಳಿಗೆ ಯಾವ ಔಷಧಿಗಳನ್ನು ನೀವು ಬಳಸೋದಿಲ್ಲ? ಬಳಸಿಲ್ಲರಿ. ಧೈರ್ಯ ಬಂತ ನಿಮಗೆ? ಇದು ಬಿಟ್ಬಿಟ್ರೆ ಹಿಂಗೆ ಇದು ನೋಡಿದ್ರೆ ಈಗ ಬೇರೆ ಯಾವುದೋ ಬಳಸಿದ್ರೆ ಇದು ಕಮ್ಮಿ ಆಗುತ್ತೋ ಇಲ್ಲ ಅಂತ ಆತಂಕಗಳು ರೈತರಿಗೆ ಇರ್ತಾವಲ್ವಾ? ಇರ್ತಾವೆ ಸರ್. ಆದರೆ ಇಳುವರಿ ಕಮ್ಮಿ ಆಗುತ್ತೆ ಮತ್ತೆ. ಹ್ಞೂ, ಇವಾಗ ಏರಿಕೆ ಆಗುತ್ತೆ ಸರ್. ಆಗಿದೆ. ಒಂದು ಹೋದ ವರ್ಷಕ್ಕಿನ ಈ ವರ್ಷಕ್ಕೆ ಎರಡು ಮೂರು ಚೀಲ. ಅಂದರೆ ನೀವು ಹೇಳ್ತೀರಿ ರಾಸಾಯನಿಕದಿಂದ ಒಮ್ಮಿಂದೊಮ್ಮೆಗೆ ಸಾವಯವಕ್ಕೆ ಬಂದಾಗ ಇಳುವರಿ ಕಡಿಮೆ ಆಗುತ್ತೆ, ಅದು ಸಹಜ, ಅದು ಹೌದಲ್ವಾ? ಮತ್ತೆ ಅದರಿಂದ ಭೂಮಿ ಗಟ್ಟಿ ಆಗ್ತದೆ, ಭೂಮಿ ವಿಷವರ್ತಲದಿಂದ ಹೊರಗೆ ಬರ್ತದೆ. ನಮ್ಮ ರವಿಚಂದ್ರ ಅವರು ಈಗ ನೀವು ಹೇಳೋದು ರಾಸಾಯನಿಕದಿಂದ ಸಾವಯವಕ್ಕೆ ಬಂದಾಗ ಆರಂಭದಲ್ಲಿ ಇಳುವರಿ ಕಡಿಮೆ ಆಗ್ತದೆ, ಕ್ರಮೇಣವಾಗಿ ಸುಧಾರಣೆ ಸುಧಾರಣೆ ಆಗ್ತದ, ಜೊತೆಗೆ ಬೇರೆ ಬೇರೆ ಲಾಭಗಳಾಗ್ತಾ ಇದಾವೆ. ಏನೇ ಲಾಭಗಳು ಜಾಸ್ತಿ ಆಗ್ತಾರೆ ಸರ್? ಮಿತ್ರಕೂಟಗಳು ಜಾಸ್ತಿ ಆಗ್ತಾರೆ. ನಾವು ರೈತನಿಗೆ ಕೃಷಿಗೆ ಬೇಕಾಗುವಂತ ಬೆಳೆಗಳಿಗೆ ಬೇಕಾದ ಮಿತ್ರ ಕೀಟಗಳು ಜಾಸ್ತಿ ಆಗ್ತಾವ? ಯಾವ್ಯಾವ ಮಿತ್ರ ಕೀಟಗಳಂದ್ರೆ ಏನು? ಗುಲ್ಗಂಜಿ ಸರ್, ಗೋಪಿ ಸರ್, ಜೂನಿ ಸರ್. ಏನು ಅದರಿಂದ ಏನು ಉಪಯೋಗ ಅವುಗಳಿಂದ? ಅವು ಮಿತ್ರ ಶತ್ರು ಕೀಟಗಳನ್ನ ಹೋಗಿ ತಿಂತಾವ್ರಿ, ಅಟ್ಯಾಕ್ ಮಾಡ್ತಾವ್ರಿ ಸರ್. ಈ ತರ ತಿಳುವಳಿಕೆ ನಿಮ್ ತಂದೆಯವ್ರ ಕಾಲಕ್ಕೆ ಇತ್ತ? ಇಲ್ಲ ಸರ್. ನಿಮ್ಗೆ ಇವೆಲ್ಲ ತಿಳುವಳಿಕೆ ಎಲ್ಲಿಂದ ತಗೊಂಡ್ರಿ? ಹೆಚ್ಚು ಸಮೂಹದಿಂದ ತಗೊಂಡಿರಿ ಸರ್. ತಗೊಂಡ್ರ? ಇಂಥವೆಲ್ಲ ಹೇಳ್ಕೊಡ್ತಾರ? ಹಾ ಹಾ ಹಾ. ಮಿತ್ರ ಕೀಟಗಳಂದ್ರೆ ಏನು, ಶತ್ರು ಕೀಟಗಳಂದ್ರೆ ಏನು, ಜೀವನ ಸರಪಳಿ ಹೇಳ್ಕೊಡ್ತಾರೆ ಸರ್. ಹೌದಾ? ಗುಡ್. ಈಗ ನನ್ಗನ್ಸುತ್ತೆ ಸಮೂಹ ಸಂಸ್ಥೆ ಕೆಲಸ ಮಾಡ್ತಾ ಇರತಕ್ಕಂತಹ ಪ್ರದೇಶದಲ್ಲಿ ನಮ್ಮ ರೈತರಿಗೆ ಒಂದು ಪರಿಸರದ ಬಗೆಗೆ ಒಂದು ಜ್ಞಾನ ಮೂಡ್ತಾ ಇದೆ ಅಂತ. ಪರಿಸರ ಮತ್ತು ಮನುಷ್ಯ ಜೀವನ ಹೇಗೆ ಒಂದು ಆರೋಗ್ಯಕರ ವಾತಾವರಣವನ್ನು ಸೃಷ್ಟಿಸಿಕೊಳ್ಬೇಕಾಗಿದೆ, ಆರೋಗ್ಯಕರವಾಗಿರ್ತಕ್ಕಂಥ ಪೌಷ್ಟಿಕ ಆಹಾರವನ್ನು, ವಿಷವರ್ತುಲದಿಂದ ಮುಕ್ತವಾಗಿರ್ತಕ್ಕಂಥ ಒಂದು ಆಹಾರವನ್ನು ಸೇವಿಸೋದಕ್ಕೆ ಏನೇನು ಸಾಧ್ಯತೆ ಇದೆ ಅನ್ನೋದು ನಿಮಗೆ ಈಗ ಮನವರಿಕೆ ಆಗ್ತಿದೆ. ನಾವು ನೀರಿನ ಪ್ರಮಾಣ ಕಡಿಮೆ ಮಾಡಿದ್ರೆ ಸರ್ ತಾನ ಎಲ್ಲ ಬರ್ತಾರೆ, ಅಲ್ಲಿಂದ ಕಡಿಮೆ 50% ಕಡಿಮೆ ಬಿಡ್ತಾರೆ, ಅದರಷ್ಟು ರೋಗ ರುಜಿನೂ ಕಡಿಮೆ ಆಗ್ತದೆ. ಮತ್ತೆ ಈ ತಿಳುವಳಿಕೆ ಎಲ್ರಿಗೂ ಬಂದರೆ ಭಾಳ ಒಳ್ಳೇದಲ್ವ? ಈಗ ನಮಗೆ ನೀರಿನ ದೊಡ್ಡ ಸಮಸ್ಯೆ, ಈಗ ಕಾಲುವೆ ನೀರಿನ ಪ್ರತಿ ವರ್ಷ ರೈತರು ತುಂಬ ಪರದಾಡ್ತಾರೆ, ಮುಂಚಿತವಾಗಿನೇ ಅನೌನ್ಸ್ ಮಾಡ್ತಿರ್ತಾರೆ ಮುಂದಿನ ಬೆಳಗ್ಗೆ ನೀರು ಇರೋದಿಲ್ಲ ಹಾಗೆ ಹೀಗೆ ಅಂತ ಎಲ್ಲ ಪ್ರಕಟಣೆಗಳು ಬಂದಾಗ ರೈತರು ತುಂಬ ಆತಂಕಕ್ಕೊಳಗಾಗ್ತಾರೆ, ನಮಗೆ ನೀರು ಬೇಕು ಅಂತೇಳಿ ಮತ್ತೆ ರೈತರು ಒತ್ತಡಗಳನ್ನು ಹಾಕ್ತಿರ್ತಾರೆ. ಈ ಹೊಸ ಕ್ರಮಗಳನ್ನು ಅಳವಡಿಸಿಕೊಳ್ಳುವುದಕ್ಕೆ ರೈತರು ಹೆಚ್ಚು ಮುಂದಾದರೆ ಒಳ್ಳೇದಂತ ಅನಿಸುತ್ತೆ? ಒಳ್ಳೇದಾಗುತ್ತೆ ಸರ್. ಡ್ಯಾಮಲ್ಲಿ ನೀರು ಉಳಿತಾಯ ಮಾಡ್ಬೋದು ಸರ್. ನಾವು ರೈತರು ಎಲ್ಲರೂ ತಿಳ್ಕೊಂಡ್ರೆ ನೀರು ಪ್ರಮಾಣ ಕಡಿಮೆ ಆದರೆ ಈಗ ಈ ವಿಷಯವನ್ನು ಎಲ್ರಿಗೂ ಹರಡೋಕ್ಕೆ ಪ್ರಯತ್ನ ಮಾಡ್ತಿದ್ರೆ ನೀವು? ಹಾಂ, ಮಾಡ್ತಾ ಇದ್ದೀವಿ. ಏನೇನು ಮಾಡ್ತಿದ್ರಿ? ತರಬೇತಿ ಕೊಡ್ತಾ ಇದ್ದೀವಿ. ನೀವು ಕೊಡ್ತೀರಾ? ಹಾಂ, ರೈತ ಪಾಠಶಾಲೆ ಅಂತ ಸರನ್ನು ಬರ್ತಾರೆ ರೀ, ನಾವೂ ಅಲ್ಲಿ ಇರ್ತೀವಿ ರೀ. ಊರ ಜೊತೆಗೆ ನಾವು ರೈತರು ಪಾಠಶಾಲೆ ಮಾಡಿದಾರಾ? ಹ್ಞೂ. ಎಲ್ಲಿ? ಹೊಲದಲ್ಲೇ ಮಾಡ್ತೀವಿ. ಹೊಲದಲ್ಲೇ ಮಾಡ್ತಾರ? ಎಷ್ಟು ದಿನಕ್ಕೆ ಒಂದ್ಸಲ ಆಗ್ತದೆ? 15 ದಿನಕ್ಕೊಂದ್ಸಲ. 15 ದಿನಕ್ಕೊಂದ್ಸಲ ರೈತ ಪಾಠಶಾಲೆ. ಏನೇನು ಹೇಳ್ಕೊಡ್ತಾರೆ ಅಲ್ಲಿ? ಅದೇ ಮಿತ್ರ ಕೀಟಗಳ ಬಗ್ಗೆ, ಪಂಟೆ ನೀವೊಂದು ಹೋಗ ಅಟೆಂಡ್ ಆಗ್ತೀರಾ? ನಿಮ್ಮ ಅಕ್ಕಪಕ್ಕದ ರೈತರು ಕರ್ಕೊಂಡು ಹೋಗ್ತಾರೆ? ರೈತರು ಬರ್ತಾರೆ ಸರ್. ನಾವು ಬರ್ತಾರಾ, ಕರ್ಕೊಂಡು ಹೋಗ್ತೀರಾ ನೀವು? ಇಲ್ಲರಿ, ಮೊದಲು ಹೇಳಿರ್ತೀವಿ ಸರ್. ಈಗ ರೈತರಿಗೆ ಒಂದಿಷ್ಟು ಮನವರಿಕೆ ಆಗ್ತಾ ಇದೆ ಅಲ್ವಾ? ಆಗ್ತಾಯಿದೆ. ಹ್ಞೂ ಸರ್. ಈಗ ರಾಸಾಯನಿಕ ರಹಿತ ಪೀಡೆ ನಿರ್ವಹಣೆ ಈ ಕ್ರಮದಲ್ಲಿ ಏನೇನು ಅನುಸರಿಸ್ಬೇಕು? ಸ್ಟಾರ್ಟಿಂಗ್ಲಿಂದ ಮೊದಲಿಂದ ಏನೇನು ಮಾಡ್ತಾರೆ? ರೈತ ಪೀಡೆ ನಿರ್ವಹಣೆ, ನಾವು ಮೊದಲಿಂದಾಗ ಗದ್ದೆಗೆ ಪಟ್ಲರ್ ಹೊಡಿಸ್ತಾರೆ, ಪಟ್ಲರ್ ಅದನ್ನು ಬಲ್ಲ ಹೊಡ್ತೀವಿ. ನಾಟಿ ಮಾಡೋ ಮುಂಚಿತವಾಗಿ ಗೊಬ್ಬರ ಹಾಕ್ಬೇಕು ಸರ್. ಡಿ ಎ ಪಿ 1 ಎಕರೆಗೆ 50 ಕೆಜಿ ಡಿ ಎ ಪಿ, 16 ಕೆಜಿ ಪೊಟಾಸ್, 10 ಕೆಜಿ ಬೇವಿನಿಂಡಿ ಹಾಕಿದ್ಮೇಲೆ ಆಮೇಲೆ ಸಾಲ ಪಡೆ ನಾಟಿ ಮಾಡಿಸ್ಬೇಕು ಸರ್. ಅದರಿಂದ 12-15 ದಿನಕ್ಕೆ ಮೊದಲಿಂದ ಗೊಬ್ಬರ ಹಾಕ್ಬೇಕು ಸರ್. 25 ಕೆಜಿ ಯೂರಿಯಾ, 5 ಕೆಜಿ ಬೇನೆಂಡಿ ಹಾಕ್ಬೇಕು ಸರ್. ಮತ್ತೆ ಅದು ಎರಡನೇ ಹಂತದ್ದು ಸೇಮ್ ಹಾಕ್ಬೇಕು ಸರ್, 25 ಕೆಜಿ ಯೂರಿಯಾ, 5 ಕೆಜಿ ಬೇನೆಂಡಿ. ಆಮೇಲೆ 3ನೇ ಹಂತಕ್ಕೆ 25 ಕೆಜಿ ಯೂರಿಯಾ, 5 ಕೆಜಿ ಬೇವಿನಿಂಡಿ, 16 ಕೆಜಿ ಪೊಟಾಸ್ ಸರ್. ಅದು ನೆಕ್ಸ್ಟ್ 4ನೇ ಹಂತ ಕೂಡ ಅದನ್ನ ಹಾಕ್ಬೇಕು ಸರ್. ಈ ರೀತಿ ಮಾಡೋದ್ರಿಂದ ನಾವು ಗೊಬ್ಬರ ಪ್ರಮಾಣ ಯಾವ ರೀತಿ ಕಡಿಮೆ ಆದಂಗಲ್ಲ ರೋಗಗಳು ಕಡಿಮೆ ಆಗುತ್ತೆ ಸರ್. ನೀರು ಕಡಿಮೆ ಇಡೋದ್ರಿಂದ ಅವಾಗ 5-6 ಇಂಚು ಇರ್ತಿದ್ವಿ ಸರ್ ಎನ್ ಪಿ ಎಂ ಮಾಡೋಕ್ಕೆ ಮುಂಚೆ. ನಾವೀಗ ಮನುಷ್ಯ ಎಷ್ಟು ನೀರು ಕುಡಿದ್ರೆ ಅಷ್ಟೇ ಕುಡಿಬೇಕು ಸರ್. ಜಾಸ್ತಿ ಕುಡಿದ್ರೆ ಒಂಥರ ಆಯ್ತು ಸರ್, ಕಡಿಮೆ ಕುಡಿದ್ರೆ ಒಂಥರ ಆಯ್ತು ಸರ್ ಮನುಷ್ಯನಿಗೆ. ಹಾಗಾಗಿ ನಾವು ಇವತ್ತು ಅವಶ್ಯಕತೆ ಎಷ್ಟು ಬೇಕು ನೀರು ಅಷ್ಟೇ ಪ್ರಮಾಣದಲ್ಲಿ ಇಡ್ಬೇಕು ಸರ್. ನಾವು ಇಲ್ಲಿ ಮಟ್ಟ ನಿಂದಿಸ್ತಾರೆ, 5-6 ಇಂಚು ಇಟ್ಟರೆ ನಾವು ಬೇರೆಗೆ ಮಾತ್ರ ನೀರು ಬೇಕಾಗ್ತಾ, ಅವು ಕಾಂಡಕ್ಕೆ ಬೇಕಾಗಲ್ಲ ಸರ್. ನೀರು ಕುಡಿಯೋದು ಮಾತ್ರ ಬೇರೆ, ಹಾಗಾಗಿ ನಾವು 1-2 ಇಂಚು ಇಟ್ಬಿಡ್ತೀವಿ ಸರ್. ನೀರು ಸರಿಯಾಗಿ ಬಿಡುತ್ತೆ ಸರ್. ನೀರು ಈಗ ನೀವು ಹೇಳೋ ಕ್ರಮಗಳಿಂದ ರೋಗಗಳು ಕಡಿಮೆ ಆಗ್ತದೆ, ರೋಗಗಳು ಕಡಿಮೆ ಆಗುತ್ತೆ. ಒಂದು ವೇಳೆ ರೋಗ ಕ್ಲೈಮೇಟ್ ವಾತಾವರಣದಿಂದ ಬರ್ತದೆ ಸರ್, ಬರ್ತದೆ, ಅವಕ್ಕೆ ಏನು ಮಾಡ್ತೀರಾ? ಅವಕ್ಕೆ ನಾವು ಲೈದ್ಯ ಬಂತಂದ್ರೆ ವಿಜುಟ್ ಅಂತ ಇರ್ತಾರೆ, ಇಲ್ಲಕ್ಕೆ ತಪ್ಪಲ ಕಷಾಯ ಅಂತ ಇರ್ತಾರೆ. ನೀವೇ ಮಾಡ್ತೀರಾ ಅದನ್ನ? ನಾವೇ ಮಾಡ್ತೀವಿ. ತಪ್ಪಲ ಕಷಾಯ? ಏನೇನು ತಪ್ಪಲುಗಳಾಗ್ತದೆ? ಟ್ರೈನಿಂಗ್ ಕೊಟ್ಟರು ನಾವು ಮಾಡಿದ್ವಿ ಸರ್ ಅದನ್ನ. ಏನೇನು ತಪ್ಪಲ ಹಾಕ್ತೀರಿ? ಬೇವಿನ ತಪ್ಪಲ ಸರ್, ಲೆಕ್ಕಿ ಎಕ್ಕಿ ಇಸು ತಪ್ಪಲ ಸರ್, ಅದು ತಪ್ಪಲೆಲ್ಲ ಶೇಖರಣೆ ಮಾಡ್ಬೇಕು. ಶೇಖರಣೆ ಮಾಡ್ಬೇಕು ಈಗ ಕುಟ್ಟಿ ಕುಟ್ಟಿ ಆ ಡ್ರಮ್ನ ನೀರ ಇರುತ್ತೆ ಸರ್, ಆ ಡ್ರಮ್ನಾಗ ಹಾಕ್ಬೇಕು ಸರ್. ಬೆಳಗ್ಗೆ ಸಾಯಂಕಾಲ ಸ್ವಲ್ಪ ಡ್ರಮ್ ತುಂಬ ನೀರು ಹಾಕ್ಬೇಕಾ? ಹ್ಞೂ ಸರ್. ಒಂದು ಅರ್ಧ ಹಾಕ್ಬೇಕು. ಒಂದು ತಪ್ಪಲ್ಗೆ ಎಷ್ಟು ಅವಶ್ಯಕತೆ ಇರುತ್ತೆ? ತಪ್ಪಲ ಪ್ರಮಾಣ ಏನಾದರೂ ಗೊತ್ತಾ ನಿಮಗೆ ಎಷ್ಟು ಹಾಕ್ಬೇಕು ಏನಂತ? ಒಂದು 4-5 ಕೆಜಿ ಬೇಕಾಗ್ತದೆ ಸರ್. ಹೌದು, ಎಲ್ಲ ಸೇರಿ. ಹ್ಞೂ ಸರ್. ಹ್ಞೂ ಹ್ಞೂ, ಒಂದು ಎಲ್ಲಕ್ಕೆ ಒಂದೊಂದು ತಪ್ಪಲು 2-3 ಕೆಜಿ ಹಾಕಿ ಸಾಕು ಸರ್. ಹೌದಾ? ಇದೊಂದು 2 ಕೆಜಿ, ಇದೊಂದು 2 ಕೆಜಿ. 2-2 ಕೆಜಿ, 2-2 ಕೆಜಿ ಹಾಕಿ. ಹಾಕಿ ಅವನ್ನೆಲ್ಲ ಕುಟ್ಟಿ ರುಬ್ಬಿ ಬರೀ ರಸ ಒಂದು ಹಾಕ್ಬೇಕಾ? ಅದನ್ನ ಕುಟ್ಟಿದ್ದೆಲ್ಲ ಅದ್ರ ಹಾಕ್ಬಿಡ್ಬೇಕಾ? ನೀರು ಇರ್ಕಂತಲ್ಲ. ಈ ಕುಟ್ಟೋದಂದ್ರೆ ಏನು, ಸುಮ್ಮನೆ ಹಿಂಗೆ ಕುಟ್ಟೋದಾ ಅಥವಾ ರುಬ್ಬಿ ಹಾಕ್ತಾರಾ? ಹಾಕಿರ್ಬೇಕು ಸರ್. ಬೇಸ್. ಗುಂಡಿ ಹಾಕಿ ರುಬ್ಬಿ, ಗುಂಡಿ ಹಾಕಿ ರುಬ್ಬಿ. ನಮ್ಮಲ್ಲಿ ಹಳ್ಳಿಗಳಲ್ಲಿ ಇರ್ತೈತಲ್ಲ ದೊಡ್ಡ ಬಂಡೆ ಮೇಲೆ ಹಾಕಿ ರುಬ್ಬಿ, ಹಂಗ ರುಬ್ಬಿ ಹಾಕೋದು ಒಳ್ಳೇದಾ? ರುಬ್ಬಿ ಹಾಕಿ ಒಳ್ಳೇದು ಸರ್. ಅದನ್ನ ಹಾಕಿ, ಅದನ್ನ ಹಾಕಿ ಹಿಂಗೆ ತಿರುಬೇಕು ಸರ್ ಬೆಳಿಗ್ಗೆ ಸಾಯಂಕಾಲ. ಅದಕ್ಕೇನು ಬೇರೆ ಏನಾರು ಮತ್ತೆ ಏನು ಹಾಕ್ಬಾರ್ದು? ಏನು ಹಾಕಂಗಿಲ್ಲ. ಇವತ್ತು ವಿಷಯ ಮುಕ್ತ ಆಗ್ಬೇಕಂದ್ರೆ ಮತ್ತೆ ಅದನ್ನೆಲ್ಲ ಮಾಡ್ಬೇಕು ಸರ್. ಅದನ್ನೆಲ್ಲ ಮಾಡ್ಬೇಕು ಸರಿ. ಹಾಕಿ ಎಷ್ಟು ದಿನ ಬಿಡ್ಬೇಕು? ಏನು ಅದು ಮುಚ್ಚಬೇಕಾ ಮುಚ್ಚಬಾರ್ದ? ಮುಚ್ಚೋ ಬಟ್ಟೆ ಕಟ್ಟೋಕೆ ಸರ್ ಅದಕ್ಕೆ ಮೇಲೆ. ಹ್ಞೂ ಸರ್. ಹ್ಞೂ, ಸ್ವಲ್ಪ ಗಾಳಿ ಆಡ್ಬೇಕಲ್ಲ ಸರ್. ಹ್ಞೂ, ಬೆಳಿಗ್ಗೆ ಸಾಯಂಕಾಲ ಹಿಂಗೆ ತಿರುವಿ. ಹ್ಞೂ, ಇದಾದ ಸರ್. ಮತ್ತು ಆಮೇಲೆ ಸಲ ಎದ್ದಿಗೆ ಸರ್ ದಾಮಿ ಬಂದ್ಬಿಡ್ತಾವೆ ಸರ್. ಸರಿ, ಈಗ ಮಾಡಿ ಇಟ್ಕೊಂಡು ಹಂಗೆ ಇಟ್ಕೊಳ್ಳೋದಾ? ಏನು ಮಾಡ್ಬೇಕು? ಹೊಡೆಯೋದು ಸರ್. ಹೆಂಗೆ, ಎಷ್ಟು ಪ್ರಮಾಣದಲ್ಲಿ ಹಾಕಬೇಕು? ಕ್ಯಾನ್ಗೆ ಅದನ್ನ ಸೋಸಿ ಹಾಕಬೇಕಾ ಅಥವಾ ಹೇಗೆ? ಬಕೆಟ್ನ ಸೋಸ್ಕೋಬೇಕು ಸರ್. ಕ್ಯಾನ್ ಸೋಸಕ್ಕೆ ಬರಲ್ಲ. ಬಕೆಟ್ನ ಸೋಸ್ಗೆ ಒಂದು ಕಾಸಿ ಆಮೇಲೆ ಟ್ಯಾಂಕಿ ಹಾಕ್ಬೇಕು ಸರ್. ಟ್ಯಾಂಕಿಗೆ ಹಾಕ್ಬೇಕು ಸರ್. ಟ್ಯಾಂಕಿಲ್ಲ ಸ್ಪ್ರೇ ಲೆಡ್ಡಿ ಹೆಂಗ ಕಂಟ್ರೋಲ್ ಮಾಡ್ಬೋದು ಸರ್? ದ್ವಾಮಿ ಮಾತ್ರ ಡೇಂಜರ್ ಸರ್ ಅದು. ಅದ್ ಹೆಂಗ್ ನಿಯಂತ್ರಣ ಮಾಡೋದು ಈಗ ಅದನ್ನ ಸರ್? ಇದರಲ್ಲಿ ಈ ಪದ್ಧತಿಯಲ್ಲಿ ರಾಸಾಯನಿಕ ರಹಿತ ಪದ್ಧತಿಯಲ್ಲಿ ಹೆಂಗ್ ಮಾಡ್ಬೇಕು ದ್ವಾಮಿನ? ನೀರಿನ ಪ್ರಮಾಣ ಕಡಿಮೆ ಮಾಡ್ಬೇಕು ಸರ್ ಅದು. ದ್ವಾಮಿ ಮೊದಲು ನೀರು ಕಡಿಮೆ ಮಾಡ್ಬೇಕು ಸರ್. ಆಮೇಲೆ ದ್ವಾಮಿ ಕಡಿಮೆ ಆಗದಂದ್ರೆ ಸರ್ ಬೇವರಿನ ಬೀಜ ಏನು ಬರ್ತಾ ಬಯೋಟೆಬೆನ್ಸ್ ವಿಜಿಟ್ ಅಂತ ಬರ್ತ ಸರ್. ಬಯೋಟೆಬೆನ್ಸ್ ಪುಡಿ ಕೊಟ್ಟಿರ್ತಾರೆ ಸರ್ ಒಂದು ಕೆ ಜಿ, ಅದನ್ನು 2 ಸರ್ ಸಿಂಪಡಣೆ ಮಾಡ್ಬೇಕು. ಅದು ಏನದು, ಅದು ಎದರಿಂದ ಮಾಡಿರ್ತಾರೆ? ಸಾವಯವ ಇರ್ತದ ಸರ್, ಜೈವಿಕ ವಸ್ತುಗಳು ಅಂತ ಇರ್ತದೆ ಸರ್. ಸೂಕ್ಷ್ಮ ಜೀವಿಕ ಇರ್ತದೆ. ತುಂಬಾ ದುಬಾರಿ ಇರ್ತದ? ಇಲ್ಲ ಸರ್, ಬಹಳ ಇರಲ್ಲ. ಎಷ್ಟು ಕೆಜಿ ತರಬೇಕು? ಈಗ ನಿಮ್ಗೆ ಒಂದು 2 ಎಕರೆ ಇದೆ ಅಂತೀರಿ, ನೀವು ಎಷ್ಟು ಕೆಜಿ ತರ್ತೀರಿ? 2 ಕೆಜಿ ತಂದ್ರೆ ಸಾಕು ಸರ್. 2 ಕೆಜಿ ತಂದ್ರೆ ಸಾಕು. ತಂದು ಹೇಗೆ ಹಾಕ್ಬೇಕನ್ನ? ಅದನ್ನ ಒಂದು ಡ್ರಮ್ ಇರ್ತದೆ ಸರ್ ಹೊಲ್ದಾಗ ಇಟ್ಬಿಡಕ್ಕಲ್ಲಿ ನೀವು, ಅದು ಖಾಲಿ ನೀರು ತುಂಬಿ ಅದಕ್ಕೆ ಹಾಕಿ ಚೆನ್ನಾಗಿರೋ ನೀರ್ನ ಚೆನ್ನಾಗಿರೋ ನೀರಲ್ಲಿ ಹಾಕ್ಬೇಕು, ಡ್ರಮ್ಮಲ್ಲಿ ತುಂಬಬೇಕು. ಬಟ್ಟೆ ಸೋಸಿ 2 ಕೆಜಿ ಹಾಕ್ಬೇಕಾ ಅದಕ್ಕೆ? ಇಲ್ಲ ಸರ್, 1 ಕೆಜಿ ಹಾಕ್ಸ್ಬೇಕು, 2 ಸಲ ಬರ್ತದೆ ಸಿಂಪಡಣೆ ಮಾಡ್ಬೋದು ಸರ್. ಹೌದಾ? 1 ಕೆಜಿ ಅದರಲ್ಲಿ ಹಾಕ್ಬೇಕು. ಹಾಕಿ ಹಾಕಿ ಅದನ್ನ ಬೆಳಗ್ಗೆ ಸಾಯಂಕಾಲ ಇದನ್ನ ತಿರುಬೇಕು ಸರ್. ಎಷ್ಟು ದಿನ? ಒಂದು ವಾರ ಸರ್. ಒಂದು ವಾರ ಹಂಗೆ ಇಡ್ಬೇಕಾ? ಬೆಳಗ್ಗೆ ಸಾಯಂಕಾಲ ಸೂಕ್ಷ್ಮ ಜೀವಿಗಳು ಇರ್ತಾವ ಸರ್, ಅದನ್ನ ಜಾಸ್ತಿ ಆಗ್ತದೆ ಸರ್ ಒಳಗೆ. ಓ, ಅಲ್ಲಿ ಒಳಗಡೆ ಉತ್ಪಾದನೆ ಜಾಸ್ತಿ ಆಗ್ತದೆ. ಜೈವಿಕ ಸೂಕ್ಷ್ಮ ಜೀವಿ ಇರ್ತಾವ ಅದು ಜಾಸ್ತಿ ಆಗೋದ್ರಿಂದ ಮಿಡ್ಲೆ ದ್ವಾಮಿ ಕಂಟ್ರೋಲ್ ಆಗ್ತದೆ ಸರ್. ಕಂಟ್ರೋಲ್ ಆಗ್ತದ ಸರ್? ಅದನ್ನ ಸ್ಪ್ರೇ ಮಾಡೋದಾ? ಸ್ಪ್ರೇ ಮಾಡ್ತೀವಿ ಸರ್. ಓಹೋ, ಮತ್ತೆ ವಾತಾವರಣಕ್ಕೆ ಬೆಂಕಿ ರೋಗ ಬಂತಂದ್ರೆ ಮತ್ತೆ ಸುಡಮನ್ ಸಾಕ್ಬೇಕು ಸರ್. ಅದು ಸಾವಯವ ಮಾಡಿದ ಜೈವಿಕ ಎದ್ರಲಿಂದ ಮಾಡಿರ್ತಾರೆ? ಅದು ಜೈವಿಕ ಅಂಶ ಇರ್ತದೆ ಸರ್. ಹೌದಾ? ಜೈವಿಕ ಜೀವ. ಅದನ್ನ ಹಿಂಗೆ ಡ್ರಮ್ ಎಲ್ಲ ತಂದು ಡ್ರಮ್ಮಿಗೆ ಹೆಂಗೆ ಹಾಕ್ಬೇಕು? ಅದು ಒಂದು ಇಲ್ಲಿ ಸಿಂಪಡಣೆ ಮಾಡೋದಕ್ಕೆ ತಗೊಂಬಂದ್ರೆ ಸರ್ ಅದನ್ನ ಸಿಂಪಡಣೆಗೆ ಹಿಂಗೆ ಲಿಕ್ವಿಡ್ ಇರ್ತದ ಪುಡಿ ಇರ್ತದ? ಅದು ಪುಡಿ ಸರ್. ಅದು ಪುಡಿ ಇರ್ತದ, ಪುಡಿ ತಂದು ನೀರಲ್ಲಿ ಕಲಸಿ ಹಾಕೋದ? ಹ್ಞೂ ಸರ್. ನೇರವಾಗಿ ಸ್ಪ್ರೇ ಮಾಡೋದಾ? ಸ್ಪ್ರೇ ಮಾಡ. ಈಗ ಹನುಮೇಶ್ ಮತ್ತು ರವಿಚಂದ್ರ ಅವರೇ, ಈಗ ನಿಮಗೆ ಸಮೂಹ ಸಂಸ್ಥೆ ಅಂಥದ್ದು ಬಂತು, ನಿಮಗೇನೋ ಸ್ವಲ್ಪ ಧೈರ್ಯ ಬಂದಿದೆ. ಹಿಂದೆ ಎಲ್ಲ ನಮ್ಮ ಹಳೆ ಪದ್ಧತಿಗಳು ರಾಸಾಯನಿಕದಿಂದ ದೂರನೇ ಇದ್ದವು, ಅವೆಲ್ಲ ಬಿಟ್ಕೊಂತ ಬಂದಿರೋ ನಾವೇ ಅಲ್ವಾ? ಹೌದು ಸರ್. ಮೊದಲು ಕಂಪ್ನಿಯವರು ಬಂದು ನಮಗೆ ತಾವು ಬೆಳಿಬೇಕಂತೇಳಿ ರೈತರಿಗೆ ಹೆಚ್ಚೆಚ್ಚು ಗೊಬ್ಬರವನ್ನು ಫ್ರೀ ಕೊಟ್ಟು ಮೊದಲು ಭೂಮಿಗೆಲ್ಲ ಹಾಕ್ಸಿ ಹೋದ್ರಿ ಅವರು. ಇವಾಗ ಸ್ವಲ್ಪ ಅದು ಹಚ್ಚ ಹಸಿರು ಆಯ್ತಾರೆ, ಹಾಗಾಗಿ ರೈತರು ಅದಕ್ಕೆ ಮೊರೆ ಹೋಗ್ಬಿಟ್ನಾರಿ. ಸರಿ, ಈಗ ನಿಮ್ಮ ಇಬ್ಬರು ಮಾತುಗಳನ್ನು ಕೇಳಿದ್ರೆ ನನಗನ್ನಿಸ್ತಾ ಇದೆ, ಒಂದು ರೈತರು ಸ್ವಲ್ಪ ಆಲೋಚನೆ ಮಾಡೋದನ್ನು ಕಲಿಬೇಕು, ಸುಮ್ಮನೆ ಕಣ್ಣು ಮುಚ್ಚಿಕೊಂಡು ಕೃಷಿ ಪದ್ಧತಿಯನ್ನು ಅನುಸರಿಸಬಾರ್ದು. ಒಂದಿಷ್ಟು ಮಾಹಿತಿ ಎಲ್ಲಿಂದಲಾದರೂ ಸಿಗುತ್ತೆ, ಎಲ್ಲಿ ಸಿಗುತ್ತೆ ತಗೊಂಡು, ಕೆಲವು ಎನ್ ಜಿ ಒಗಳಿದೆ, ಈಗ ನಿಮಗೆ ಸಮೂಹ ಅಂಥ ಸಂಸ್ಥೆಗಳಿದ್ದಾವೆ, ಅಂಥ ಸಂಸ್ಥೆಗಳು ಸರ್ಕಾರದ ಬೇರೆ ಬೇರೆ ವೆಬ್ಸೈಟ್ಗಳಿರ್ತವೆ, ರೈತ ಸಂಪರ್ಕ ಕೇಂದ್ರಗಳ ಅಧಿಕಾರಿಗಳಿರ್ತವೆ, KVK ಗಳಿರ್ತವೆ, ಕೃಷಿ ವಿಶ್ವವಿದ್ಯಾಲಯಗಳಿರ್ತವೆ, ಅಂತಲ್ಲೆಲ್ಲ ಹೋಗಿ ಹುಡುಕಾಡಿ ಮಾಹಿತಿಯನ್ನು ತಗೊಂಡು ಮತ್ತು ಕ್ರಿಯಾಶೀಲರಾಗಿರ್ಬೇಕು ಅನ್ನೋದು ನಿಮ್ಗೆ ಗೊತ್ತಾಗ್ತದೆ. ಈಗ ನೀವು ಇಬ್ಬರು ಹೇಳಿ, ಈಗ ನಾವು ಕೃಷಿಯಿಂದ ಸುಖಿ ನೆಮ್ಮದಿ ಜೀವನ ಮಾಡಲಿಕ್ಕೆ ಸಾಧ್ಯತೆ ಇದೆ, ಆದರೆ ಸಮಸ್ಯೆಗಳಿಂದ ಮುಕ್ತನಾಗಿ ನಾನು ಬದುಕಬಹುದು ಅಂತ ಅನಿಸ್ತಾ ಇದೆಯಾ ಈಗ? ಏ, ಅನಿಸ್ತದೆ ಸರ್. ಎನ್ ಪಿ ಎಂ ಮಾಡೋದ್ರಿಂದ ನಿಮ್ಗೆ ಆರೋಗ್ಯವಾಗಿ ಊಟ ಮಾಕಿ ಸರ್, ಆರೋಗ್ಯವೇ ಒಂದು ಭಾಗ್ಯ ಸರ್ ನಮಗೆ. ಆರೋಗ್ಯ ಇದ್ರೆ ಮನುಷ್ಯ ಏನಾದರೂ ಮಾಡೋಕೆ ಚಲೋ ಇರ್ತದೆ ಸರ್. ಇವತ್ತು ಆರೋಗ್ಯವಾಗಿ ಒಂದು ಮೂಲ ಕಾರಣ ಸರ್, ಅದರನ್ನು ಎನ್ ಪಿ ಎಂ ಬೆಳಿತಾ ಇದೆ ಸರ್. ಲಾಭದ ಪ್ರಮಾಣ, ಲಾಭದ ಪ್ರಮಾಣ ಜಾಸ್ತಿ ಸರ್. ಅವಾಗ ಇಲ್ಲಿ 5-6 ಗಂಟೆ ಆಗ್ತಿದ್ವಿ ಸರ್ ಗೊಬ್ಬರ. ನಾವು ಎನ್ ಪಿ ಎಂ ಮಾಡೋದಕ್ಕೆ ಮುಂಚೆ ಕೀಟನಾಶಕಗಳನ್ನು ಜಾಸ್ತಿ ಬಳಕೆ ಮಾಡ್ತಿದ್ವಿ ಸರ್, ದ್ವಾಮಿಗಂತ ಲದ್ದಿಗಂತ ಅದಕ್ಕೆ ಇದಕ್ಕಂತ. ಎನ್ ಪಿ ಎಂ ಮಾಡಿದ್ರಿಂದ ನಾವು ಖರ್ಚು ಕೂಡ ಭಾಳ ಉಳಿತಾಯ ಆಯ್ತು ಸರ್. ಸಿಂಪಡಣೆ ಕೂಡ ಭಾಳ ಮಾಡೋದ್ಬೇಕಾಗಿಲ್ಲ. ನೀರನ್ನು ಕೂಡ ನಾವು ಕಡಿಮೆ ಬೆಳೆಸ್ತಾ ಇದ್ದೀವಿ ಸರ್.

ಬೆಳೆಯಲ್ಲಿ ಕೀಟಗಳನ್ನು ನೋಡಿಕೊಂಡು ಬಿತ್ತನೆಯಾದ 5, 8 ಮತ್ತು 11 ವಾರಗಳ ನಂತರ 2 ಮಿಲಿಲೀಟರ್ ಮೆಲಾಥಿಯಾನ್ 50 EC ಅಥವಾ 1 ಮಿಲಿಲೀಟರ್ ಮಿಥೈಲ್ ಪ್ಯಾರಾಥಿಯಾನ್ 50 EC ಪ್ರತಿ ಲೀಟರ್ ನೀರಿನಲ್ಲಿ ಸೇರಿಸಿ ಸಿಂಪಡಿಸಬೇಕು. ಕುಂಬಳಕ್ಕೆ ಇರುವ ಒಂದು ರೋಗವೆಂದರೆ ಬೂಜು ತುಪ್ಪಟ ರೋಗ. ಈ ರೋಗ ಕುಂಬಳ ಜಾತಿಯ ತರಕಾರಿಗಳಲ್ಲಿ ಬಹುಮುಖ್ಯವಾದ ರೋಗವಾಗಿದ್ದು 50%-60% ಇಳುವರಿಯಲ್ಲಿ ಹಾನಿಯನ್ನುಂಟು ಮಾಡುತ್ತದೆ. ಎಲೆ ಮೇಲೆ ಮೊದಲಿಗೆ ಕೋನಾಕಾರದ ಹಳದಿ ಚುಕ್ಕೆಗಳು ಕಾಣಿಸುತ್ತವೆ. ಕೆಳಗಿನ ಭಾಗವು ನೇರಳೆ ಬಣ್ಣದಿಂದ ಕೂಡಿರುತ್ತದೆ. ನಂತರ ಈ ಚುಕ್ಕೆಗಳು ಒಂದಕ್ಕೊಂದು ಸೇರಿಕೊಂಡು ಪೂರ್ತಿ ಎಲೆಯ ಭಾಗವನ್ನು ಆವರಿಸುವುದರಿಂದ ಎಲೆಗಳು ಹಳದಿ ಬಣ್ಣಕ್ಕೆ ತಿರುಗಿ ಗಿಡದ ಬೆಳವಣಿಗೆ ಕುಂಠಿತಗೊಳ್ಳುತ್ತದೆ. ಕೆಲವೊಂದು ಸಂದರ್ಭಗಳಲ್ಲಿ ಈ ರೋಗವು ಕಾಂಡ ಹಾಗೂ ಕಾಯಿಗಳ ಮೇಲೆ ಕೂಡ ಕಂಡುಬಂದು ಹೆಚ್ಚಿನ ಹಾನಿಯನ್ನುಂಟು ಮಾಡುತ್ತವೆ. ರೋಗ ನಿರೋಧಕ ತಳಿಗಳ ಉಪಯೋಗ ಹಾಗೂ ಸರಿಯಾದ ಸಮಯಕ್ಕೆ ಬಿತ್ತನೆ ಮಾಡುವುದರಿಂದ ಈ ರೋಗದ ಬಾಧೆ ಕಡಿಮೆಯಾಗಿದ್ದು ಕಂಡುಬಂದಿರುತ್ತದೆ. ಜೈವಿಕ ಪೀಡನಾಶಕ ಟ್ರೈಕೋಡರ್ಮಾ ಹಾರ್ಜಿಯಾನಮ್ಮನ್ನು ಮಣ್ಣಿಗೆ ಕೊಟ್ಟಿಗೆ ಗೊಬ್ಬರದೊಂದಿಗೆ 100 ಕೆಜಿ ಕೊಟ್ಟಿಗೆ ಗೊಬ್ಬರಕ್ಕೆ 1 ಕೆಜಿಯಂತೆ 15 ದಿನಗಳ ಕಾಲ ವೃದ್ಧಿಸಿ ಸೇರಿಸುವುದು, ಬೀಜವನ್ನು 2 ಗ್ರಾಂ ಮೆಟಲಾಕ್ಸಿಲ್ ಪ್ರತಿ ಕೆಜಿ ಬೀಜಕ್ಕೆ ಉಪಚರಿಸುವುದು, ಬಿತ್ತನೆಯಾದ 3 ವಾರಗಳ ನಂತರ ಬೆಳಗ್ಗೆ 2 ಗ್ರಾಂ ಮ್ಯಾಂಕೋಜೆಬ್ 50 WP 1 ಲೀಟರ್ ನೀರಿನಲ್ಲಿ ಕರಗಿಸಿ ಸಿಂಪಡಿಸಬೇಕು. ಈ ರೋಗದ ತೀವ್ರತೆ ಹೆಚ್ಚಾದಲ್ಲಿ 2 ಗ್ರಾಂ ಮೆಟಲಾಕ್ಸಿಲ್ ಮತ್ತು ಮ್ಯಾಂಕೋಜೆಬ್ ಅಥವಾ 2 ಗ್ರಾಂ ಸೈಮಾಕ್ಸಿಲ್ ಮ್ಯಾಂಕೋಜೆಬ್ 1 ಲೀಟರ್ನಲ್ಲಿ ಸೇರಿಸಿ ಸಿಂಪಡಣೆ ಮಾಡಬೇಕು. ಇನ್ನೊಂದು ಪ್ರಮುಖವಾದ ರೋಗ ಅಂದರೆ ಬೂದಿ ರೋಗ. ಈ ರೋಗ ಒಣ ಪ್ರದೇಶಗಳಲ್ಲಿ ಬೆಳೆದ ಬೆಳೆಗಳಿಗೆ ಹೆಚ್ಚಾಗಿ ಕಂಡುಬರುತ್ತದೆ. ತಡವಾಗಿ ಬಿತ್ತನೆ ಮಾಡಿದಾಗ ಈ ರೋಗದ ಬಾಧೆ ಹೆಚ್ಚಾಗಿ ಕಂಡುಬರುತ್ತದೆ. ಸಣ್ಣನೆಯ ಬಿಳಿ ಬೂದು ಬಣ್ಣದ ಚುಕ್ಕೆಗಳು ಎಲೆ ಮತ್ತು ಕಾಂಡದಲ್ಲಿ ಕಾಣಿಸುತ್ತವೆ. ರೋಗದ ತೀವ್ರತೆ ಹೆಚ್ಚಾದಾಗ ಎಲೆಗಳು ಪೂರ್ತಿ ಒಣಗುತ್ತವೆ. ಅಲ್ಲದೆ ಬೆಳವಣಿಗೆ ಕುಂಠಿತಗೊಂಡು ಎಲೆಗಳು ಉದುರಿ ಕಾಯಿಗಳ ಬೆಳವಣಿಗೆಗೆ ಹೊಂದದೆ ಗುಣಮಟ್ಟದಲ್ಲಿ ಹೆಚ್ಚಿನ ಇಳಿಕೆಯಾಗುತ್ತದೆ. ಈ ರೋಗದ ಲಕ್ಷಣಗಳು ಕಂಡುಬಂದಾಗ ಬಾಧೆಗೆ ಒಳಗಾದ ಎಲೆಗಳನ್ನು ಆಯ್ದು ನಾಶಗೊಳಿಸುವುದರಿಂದ ಹೆಚ್ಚಿನ ಹಾನಿಯನ್ನು ತಪ್ಪಿಸಬಹುದಾಗಿದೆ. ಹೂ ಬಿಡಲು ಪ್ರಾರಂಭವಾದಾಗ ಬೆಳಿಗ್ಗೆ 1 ಗ್ರಾಂ ಕಾರ್ಬನ್ ಡೈಜಿಮ್ 50 WP ಅಥವಾ 1.5 ಗ್ರಾಂ ಡೈನೋಕ್ಯಾಪ್ ಪ್ರತಿ ಲೀಟರ್ ನೀರಿಗೆ ಸೇರಿಸಿ 2 ವಾರಗಳ ಅಂತರದಲ್ಲಿ ಸಿಂಪಡಿಸಬೇಕು. ಯಾವುದೇ ಸಂದರ್ಭದಲ್ಲಿ ಗಂಧಕ ಒಳಗೊಂಡ ಶಿಲೀಂಧ್ರ ನಾಶಕವನ್ನು ಈ ತರಹದ ಬೆಳೆಗಳಲ್ಲಿ ಉಪಯೋಗಿಸಬಾರದು. ಈವರೆಗೆ MS ನಾಗೇಂದ್ರ ಅವರಿಂದ ರೈತರಿಗೆ ಸಲಹೆ ಕೇಳಿದ್ರಿ. ಸ್ನೇಹಿತರೆ, ಕೋವಿಡ್ನಿಂದ ಪಾರಾಗಲು ಇರುವ ಸರಳ ಮಾರ್ಗಸೂಚಿಗಳನ್ನು ನಾವೆಲ್ಲರೂ ಪಾಲಿಸೋದರ ಮೂಲಕ ಅದರ ಹರಡುವಿಕೆಯನ್ನು ಕಡಿತಗೊಳಿಸಬಹುದು. ಮಾಸ್ಕನ್ನು ಧರಿಸುವುದು, ಆಗಾಗ್ಗೆ ಕೈಗಳನ್ನು ಮುಖವನ್ನು ಸ್ವಚ್ಛವಾಗಿ ಇಟ್ಟುಕೊಳ್ಳೋದು, ಹಾಗೆ ಸಾಮಾಜಿಕ ಅಂತರವನ್ನು ಕಾಪಾಡೋದು, ಅಂದರೆ ಮತ್ತೊಬ್ಬರಿಂದ 2 ಗಜ ದೂರವನ್ನು ಕಾಯ್ದುಕೊಳ್ಳೋದು ಈ ಸರಳ ಮಾರ್ಗಸೂಚಿಗಳು. ಇದರ ಜೊತೆಯಲ್ಲಿ 18 ವರ್ಷ ಮೇಲ್ಪಟ್ಟ ಪ್ರತಿಯೊಬ್ಬರಿಗೂ ಕೂಡ ಸರ್ಕಾರದಿಂದ ಉಚಿತವಾಗಿ ಲಸಿಕೆಯನ್ನು ಹಾಕ್ತಾ ಇದ್ದಾರೆ. ತಪ್ಪದೆ ಪ್ರತಿಯೊಬ್ಬರೂ ಕೂಡ ಲಸಿಕೆಯನ್ನು ಹಾಕಿಸಿಕೊಂಡು ಸ್ವಚ್ಛತೆಯನ್ನು ಕಾಪಾಡಿಕೊಳ್ಳೋದರ ಮೂಲಕ ನಮ್ಮ ಆರೋಗ್ಯವನ್ನು, ನಮ್ಮವರ ಆರೋಗ್ಯವನ್ನು ನಾವು ಕಾಪಾಡಿಕೊಳ್ಳಬಹುದು. ರೈತ ಬಾಂಧವರೇ, ಕಿಸಾನ್ ವಾಣಿ ಗ್ರಾಮಾಂತರಂಗ ಕೇಳ್ತಾ ಇದ್ದೀರಿ. ಇದೊಂದು ಪ್ರಕಟಣೆ. ಮಕ್ಕಳೇ, SSLC ಪರೀಕ್ಷೆ ಬಂದಿದೆ. ಇದೇ ತಿಂಗಳ 19 ಹಾಗೂ 22ರಂದು ಪರೀಕ್ಷೆಯನ್ನು ಬರೆಯಬೇಕು. ಪರೀಕ್ಷೆಯ ಕುರಿತಾದ ನಿಮ್ಮ ಸಮಸ್ಯೆಗಳು ಹಾಗೂ ಅನುಮಾನಗಳಿಗೆ ನಮ್ಮ ನಿಲಯದಿಂದ ನಾಳೆ ಸಂಜೆ 5 ಗಂಟೆಯಿಂದ 6 ಗಂಟೆಯವರೆಗೆ ನೇರ ಫೋನಿನ್ ಕಾರ್ಯಕ್ರಮ ಲಭ್ಯವಿದೆ. ಕಾರ್ಯಕ್ರಮದಲ್ಲಿ ಕರೆ ಮಾಡೋದಕ್ಕೆ ದೂರವಾಣಿ ಸಂಖ್ಯೆಗಳು 2211100 ಹಾಗೂ 2271100, STD ಕ್ರಮಾಂಕ 08394. ಕಾರ್ಯಕ್ರಮದಲ್ಲಿ ಕರೆ ಮಾಡಿ ಗಣಿತ, ವಿಜ್ಞಾನ ಹಾಗೂ ಸಮಾಜ ವಿಜ್ಞಾನಕ್ಕೆ ಸಂಬಂಧಪಟ್ಟ ನಿಮ್ಮ ಅನುಮಾನಗಳು ಹಾಗೂ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ಳಬಹುದು. ಜೊತೆಗೆ ಪರೀಕ್ಷೆಯ ಕುರಿತಾದ ನಿಮ್ಮ ಭಯವನ್ನು ಹೋಗಲಾಡಿಸಿಕೊಂಡು ಖುಷಿ ಖುಷಿಯಾಗಿ, ಧೈರ್ಯವಾಗಿ, ಆತ್ಮವಿಶ್ವಾಸದಿಂದ ಪರೀಕ್ಷೆಯನ್ನು ಎದುರಿಸಿ ಸಫಲರಾಗಬಹುದು. ತಪ್ಪದೇ ಕಾರ್ಯಕ್ರಮವನ್ನು ಕೇಳಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಾಳೆ ಸಂಜೆ 5 ಗಂಟೆಯಿಂದ 6 ಗಂಟೆಯವರೆಗೆ. ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆ